ಜನ ರೈತರು ಬಂದ್ರು ಅಂತ ಕೇಳ್ದೆ. ನಿನಗೇನ್ ತಿಳಿಬೇಕು? ನಮ್ಮ ಹೊಲವನ್ನ NFSM ಉನ್ನತ ಬೇಸಾಯದ ವಿಧಾನ ಕಲಿಸೋದಕ್ಕಾಗಿ ತಿಳಿಸೋದಕ್ಕಾಗಿ ಆಯ್ದುಕೊಂಡಿದೆ. ಹೌದು ವೈನಿ, ಉತ್ತಮ ಬೀಜ, ಗೊಬ್ಬರ, ಕೀಟನಾಶಕ ಮತ್ತು ಪೋಷಕ ತತ್ವಗಳ ಬಳಕೆ ಬಗ್ಗೆ ಕಲಿತೀವಿ. ಉನ್ನತ ಬೇಸಾಯದ ಕನಸನ್ನ ನನಸಾಗಿಸ್ತೀವಿ. ಹೌದಾ, ಇದು ಒಳ್ಳೇದಾಯ್ತಲ್ಲ. NFSM ನ ಸಹಾಯ ಸತ್ಯ, ಪ್ರತಿ ಹೊಲಕ್ಕೂ ಉತ್ತಮ ನಿತ್ಯ. ಹೆಚ್ಚಿನ ಮಾಹಿತಿಗಾಗಿ ಸಮೀಪದ ಕೃಷಿ ಅಧಿಕಾರಿಯನ್ನು ಸಂಪರ್ಕಿಸಿ. ಹರಿಯ, ಕೀಟನಾಶಕ ಖರೀದಿಗೆ ಬಂದ್ಯಾ? ಹಾ, ಕೃಷಿ ಅಧಿಕಾರಿಗಳು ಸಲಹೆ ಕೊಟ್ಟಿದ್ದಾರೆ. ಏನ್ ಸಲಹೆ ಕೊಟ್ರು? ಅದೇ, ಕೀಟನಾಶಕ ರಿಜಿಸ್ಟರ್ಡ್ ಅಂಗಡಿಯಿಂದಾನೇ ಖರೀದಿಸಬೇಕು. ಔಷಧ ಸೀಲ್ ಬಂದಾಗಿರ್ಬೇಕು. ಶೀಷೆಯಲ್ಲಿ ಬಳಕೆಯ ಅಂತಿಮ ದಿನಾಂಕ, ಬಳಕೆಯ ಪ್ರಮಾಣ ಮತ್ತು ವಿಧಾನ ಅಗತ್ಯವಾಗಿ ಬರೆದಿರಬೇಕು. ಮತ್ತೆ ನಗದು ರಶೀದಿಯನ್ನ, ಡೀಲರ್ ಹೆಸರು, ಔಷಧದ ಹೆಸರು, ಬ್ಯಾಚ್ ನಂಬರ್ ಜೊತೆ ಅಗತ್ಯವಾಗಿ ಪಡ್ಕೋಬೇಕು. ತಿಳಿತಾ? ನಕಲಿ ಔಷಧಗಳಿಂದ ಹೊಲ ಉಳಿಸಿ, ಸರಿಯಾದ ಔಷಧಿ ತಂದು ಬೆಳೆ ಹೆಚ್ಚಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಮೀಪದ ಕೃಷಿ ಅಧಿಕಾರಿಯನ್ನು ಸಂಪರ್ಕಿಸಿ. ಜಮೀನಲ್ಲಿ ಎಷ್ಟೊಂದು ಹಸಿರು ತುಂಬಿದೆ, ಸೊಬ್ಬಾಗಿ ಫಸಲು ನಗುತ್ತಾ. ಇಷ್ಟೊಂದು ಸಮೃದ್ಧ ಫಸಲು ಎಲ್ಲಿ ಬೆಳೆಯುತ್ತೆ? ಬೆಳೆಯುತ್ತೆ ಎಲ್ಲಿ? NFSM ನ ಸಹಾಯದಿಂದ ಕೃಷಿ ಮಾಡಲಾಗುತ್ತದೆ. ರಾಷ್ಟ್ರೀಯ ಖಾದ್ಯ ಸುರಕ್ಷಾ ಮಿಷನ್, ಬೀಜ, ನೀರಾವರಿ, ಗೊಬ್ಬರ, ಕೀಟನಾಶಕ ಮತ್ತು ಉತ್ತಮ ಕೃಷಿಗಾಗಿ ಪ್ರತಿಯೊಂದಕ್ಕೂ ಸಲಹೆ ಪಡೆಯಿರಿ. ಜಮೀನಲ್ಲಿ ಇಳುವರಿ ಹೆಚ್ಚಿಸಿರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಮೀಪವಿರುವ ಕೃಷಿ ಅಧಿಕಾರಿ ಅಥವಾ ಕಿಸಾನ್ ಕಾಲ್ ಸೆಂಟರ್. ದೂರವಾಣಿ ಸಂಖ್ಯೆ 1800 1801 5551 ಕರೆ ಮಾಡಿ. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿಯವರಿಗೆ ನಿಮ್ಮ ಸಫಲತೆಯ ಗುಟ್ಟಿನೂ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800 1801 5551 ಕರೆ ಮಾಡಿ. ಇದು ಯಾರ ನಂಬರ್ ಅಣ್ಣ? ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಳತ್ತಿನವರ್ಗ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರೇ, ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800 1801 5551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇದ್ದಿನ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ನೇಗಿಲ ಮಿಡಿತ. ಇದರಲ್ಲಿ ಶೇಂಗಾ ಬೆಳೆಯಲ್ಲಿ ಬರುವ ಬುಡಕೊಳೆ ರೋಗದ ನಿರ್ವಹಣೆ, ಈ ವಿಷಯ ಕುರಿತು ಮಾಹಿತಿ ನೀಡುತ್ತಾರೆ ಹಿರಿಯೂರು ತೋಟಗಾರಿಕೆ ಮಹಾವಿದ್ಯಾಲಯದ ಸಸ್ಯರೋಗ ತಜ್ಞರಾದ ಡಾಕ್ಟರ್ ಸುರೇಶ್ ಡಿ ಏಕಬೋಟೆ. ನಂತರ ಹೂವಿನ ಕೃಷಿಯ ಅನುಭವಗಳ ಕುರಿತು ದಾವಣಗೆರೆ ತಾಲೂಕು ನಾಗನೂರಿನ ಕೃಷಿಕ ಎನ್ಜಿ ಮಹೇಶ್ವರಪ್ಪ ಅವರೊಂದಿಗೆ ಸಂದರ್ಶನ, ಜೊತೆಗೆ ಜನಪದ ಗೀತೆ ಕೇಳುವಿರಿ. ಈಗ ಹಳ್ಳಿ ಹಳ್ಳಿ ಹೊಲದಲ್ಲೆಲ್ಲ ನಿರಾಳವಾಗಿದೆ ಎಲ್ಲ, ಫಸಲ್ ಬೀಮಾ ಪಾಲಿಸಿಯಿಂದ ಎಲ್ಲೆಲ್ಲೂ ಆನಂದ, ಮನೆ ಮನೆಯಲ್ಲಿ ಎಲ್ಲರಿಗೂ ಸುರಕ್ಷೆಯ ಉಡುಗೊರೆ, ಹೆಮ್ಮೆಯಿಂದ ರೈತರಂತಾರೆ. ನಮ್ಮ ಪಾಲಿಸಿ ನಮ್ಮ ಕೈಯಲ್ಲಿ. ಸ್ವಾತಂತ್ರ್ಯದ ಅಮೃತ ಮಹೋತ್ಸವದಂದು ದೇಶದ ರೈತರಿಗೆ ನೀಡುತ್ತಿದ್ದೇವೆ ಭದ್ರತೆಯ ಉಡುಗೊರೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಪಾಲಿಸಿ ಈಗ ನಿಮ್ಮ ಕೈಯಲ್ಲಿ. ವಿಮೆ ಮಾಡಿಸಿದ ರೈತರ ಮನೆ ಬಾಗಿಲಿಗೆ ಪಾಲಿಸಿಯನ್ನು ತಲುಪಿಸಲು ಫಸಲ್ ಬಿಮಾ ಪಾಲಿಸಿ ವಿತರಣಾ ಅಭಿಯಾನವನ್ನು ಆರಂಭಿಸಿದ್ದೇವೆ. ದೇಶ ಭರ ಕಿಸಾನೋ ನೆ ಕರೀಬ 21,000 ಕರೋಡ್ ರೂಪಾಯಿ ಹೀ ಪ್ರೀಮಿಯಂ ಕೆ ತೌರ್ ಪರ್ ದಿಯೆ, ಲೇಕಿನ್ ಉನ್ನೇ ಮುವಾಜೆ ಕೆ ತೌರ್ ಪರ್ 1,00,000 ಕರೋಡ್ ರೂಪಾಯಿ ಸೇ ಜಾದಾ ಮಿಲೆ. ಪ್ರತಿಕೂಲ ಹವಾಮಾನಗಳಿಂದಾದ ನಷ್ಟದ ಸಮಯದಲ್ಲಿ PMFBY ಯೋಜನೆಯು ರೈತರಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತದೆ. ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ, ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಮೊದಲಿಗೆ ಕೇಳಿ ಕಾರ್ಯಕ್ರಮ ನೇಗಿಲ ಮಿಡಿತ. ಮುಂಗಾರು ಹಂಗಾಮಿನಲ್ಲಿ ಬೆಳೆಯುವಂತಹ ಪ್ರಮುಖವಾದಂಥ ಎಣ್ಣೆ ಕಾಳು ಬೆಳೆ ಅಂತಂದರೆ ಶೇಂಗಾ. ಈ ಶೇಂಗಾ ಬೆಳೆಯಲ್ಲಿ ಪ್ರಮುಖವಾಗಿ ರೋಗ ಬರುವುದು ಅಂತಂತಂದರೆ ಬುಡಕೊಳೆ ರೋಗ ಅಂತ ಹೇಳ್ತೇವೆ. ಅಂತಂದರೆ ಸ್ಟೆಮ್ ಆ್ಯಂಡ್ ಬಡ್ ರಾಟ್ ಅಂತೇಳಿ ಇಂಗ್ಲೀಷ್ನಲ್ಲಿ ಕರೀತಾರೆ, ಆಂಗ್ಲ ಭಾಷೆಯಲ್ಲಿ. ಇದು ನಾವು ಬಿತ್ತನೆ ಮಾಡಿ ಈ ಕಾಯಿ ಕಟ್ಟಬೇಕಾದ್ರೆ ಮತ್ತು ಕಾಯಿ ಇರಬೇಕಾದ್ರೆ ಆ ಸಮಯದಲ್ಲಿ ಕಂಡು ಬರ್ತದೆ. ಆ ದೃಷ್ಟಿಯಿಂದ ನಾವೇನಪ್ಪ ಅಂತಂತಂದರೆ ಆವಾಗ ನಾವೇನಾದರೂ ಅದಕ್ಕೆ ನಿಯಂತ್ರಣ ಅಥವಾ ನಿರ್ವಹಣೆ ಮಾಡೋದು ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಆ ದೃಷ್ಟಿಯಿಂದ ಬಿತ್ತನೆ ಮಾಡುವ ಮುಂಚೆನೆ ಈ ಒಂದು ಏನಪ್ಪಾ ಅಂತಂದರೆ ಬುಡಕೊಳೆ ರೋಗದ ನಿರ್ವಹಣೆಯನ್ನು ನಾವು ಮಾಡಬೇಕಾಗುತ್ತೆ. ಒಂದು ಏನು ಮಾಡ್ಬೋದು ಅಂತಂದರೆ, ನಾವು ಮಾಗಿ ಉಳುಮೆ ಮಾಡಬೇಕು ಅಂತ ಹೇಳ್ತೀವಿ. ಮಾಗಿ ಉಳುಮೆ ಮಾಡಿದರೆ ಭಾರಿ ಉತ್ತಮ. ಇನ್ನು ಈಗ ಆಲ್ರೆಡಿ ಮಾಗಿ ಉಳುಮೆ ಮಾಡೋಕ್ಕಾಗೋದಿಲ್ಲ ಅಂತಂತಂದರೆ ನಾವು ಬಿತ್ತನೆ ಮಾಡೋಕ್ಕಿಂತ ಮುಂಚೆ ಈ ಟ್ರೈಕೋಡರ್ಮಾ ಅರ್ಜಿಯನಮ್ ಅನ್ನುವಂತಹ ಜೈವಿಕ ಶಿಲೀಂಧ್ರವನ್ನು ನಮ್ಮ ಶೇಂಗಾ ಬಿತ್ತನೆ ಮಾಡುವಂಥ ಶೇಂಗಾ ಬೀಜಗಳಿಗೆ ಲೇಪನ ಮಾಡಿ ನಾವು ಬಿತ್ತನೆ ಮಾಡಬೇಕು. ಇದರ ಮುಖಾಂತರ ಏನಾಗುತ್ತೆ ಅಂತಂತಂದರೆ, ಅದರ ಜೊತೆಗೆ ನಾವು ಶಿಫಾರಸು ಮಾಡಿದಂತಹ ಕೊಟ್ಟಿಗೆ ಗೊಬ್ಬರವನ್ನು ಹಾಕಬೇಕಾಗುತ್ತೆ. ಇನ್ನು ಕೊಟ್ಟಿಗೆ ಗೊಬ್ಬರ ಹಾಕಬೇಕಾದ್ರೆ ಅಂತಂತಂದರೆ ಇನ್ನೂ ನಾವು ಏನು ಮಾಡ್ಬೋದು ಅಂತಂದರೆ, ಈ ಕೊಟ್ಟಿಗೆ ಗೊಬ್ಬರ ಜೊತೆಗೆ 1,000 ಕೆಜಿಗೆ 1 ಕೆಜಿಯಷ್ಟು ಟ್ರೈಕೋಡರ್ಮಾ ಅರ್ಜಿಯಮನ್ನು ನಾವು ಬೆರೆಸಿಬಿಟ್ಟು ಈ ಪ್ಲಾಸ್ಟಿಕ್ ಚೀಲದಲ್ಲಿ ಪ್ಲಾಸ್ಟಿಕ್ ಚೀಲವನ್ನು ಅದರ ಹೊದಿಸಿಬಿಟ್ಟು 8-10 ದಿವಸಗಳ ತನಕ ಹಾಗೆ ಇಟ್ಟಿದ್ರೆ ಅಂತಂದರೆ ಈ ಟ್ರೈಕೋಡರ್ಮಾ ಅರ್ಜಿಯನ್ನುವಂಥ ಜೈವಿಕ ಶಿಲೀಂಧ್ರ ಏನಾಗುತ್ತೆ ಅಂತಂದರೆ 1x4x16 ಆಗಿ ಬೆಳವಣಿಗೆ ಆಗಿ ತುಂಬಾ ನಮ್ಮ ಅದೇನು ಕೊಟ್ಟಿಗೆ ಗೊಬ್ಬರದಲ್ಲಿ ಬೆಳವಣಿಗೆ ಆಗುತ್ತೆ. ಅಂಥ ಕೊಟ್ಟಿಗೆ ಗೊಬ್ಬರವನ್ನು ನಾವು ಭೂಮಿಗೆ ಸೇರಿಸಿದ್ವಿ ಅಂತಂತಂದರೆ, ಈಗ ಶಿಲೀಂಧ್ರ ಏನು ಅಂತಂದರೆ ನಾವು ಬಿತ್ತನೆ ಮಾಡಿದಂತಹ ಏನು ಶೇಂಗಾದ ಗಿಡದ ಬೇರುಗಳ ಸುತ್ತಮುತ್ತಲು ಅದು ಇರೋದರಿಂದ ಮುಂದೆ ಯಾವುದೇ ಆದಂತಹ ಈ ಒಂದು ಬುಡಕೊಳೆ ರೋಗವನ್ನು ಉಂಟು ಮಾಡುವಂಥ ಸ್ಕ್ಲಿರೋಷಮ್ ರೊಲಪ್ಸ ಇರ್ಬೋದು, ರಜಕ್ಟೋನಿ ಸೊಲನಿ ಇರ್ಬೋದು, ಈ ಶಿಲೀಂಧ್ರಗಳು ಬೆಳವಣಿಗೆ ಆಗಲಿಕ್ಕೆ ಬಿಡೋದಿಲ್ಲ. ಅದರ ಮುಖಾಂತರ ಈ ಬುಡಕೊಳೆ ರೋಗವನ್ನು ನಾವು ನಿಯಂತ್ರಣ ಮಾಡ್ಬೋದು. ಇನ್ನೂ ಇಷ್ಟೆಲ್ಲ ಆದ್ರೂ ಸ್ವಲ್ಪ ಅಲ್ಲಲ್ಲಿ ಕಂಡು ಬರ್ತದೆ ಅಂತಂತಂದರೆ, ನಾವು ಏನು ಮಾಡ್ಬೋದಪ್ಪ ಅಂತಂದರೆ, ಈ ಒಂದು ಬುಡಕೊಳೆ ರೋಗದ ಮೇಲೆ ಈ ಬುಡದ ಮಣ್ಣಿಗೆ ಹೊಂದಿಕೊಂಡಿರುವಂತಹ ಏನು ಎಲೆಗಳಿರ್ತವೆ ಅಥವಾ ಬುಡ ಇರುತ್ತೆ, ಅಲ್ಲಿ ನಾವು ಶಿಲೀಂಧ್ರದ ಬೆಳವಣಿಗೆಯನ್ನು ಕಾಣ್ಬೋದು. ಬಿಳಿಯಾದಂಥ ಶಿಲೀಂಧ್ರದ ಬೆಳವಣಿಗೆ ಮತ್ತು ನಾವು ಏನು ಬಂದರೆ ಸಾಸಿವೆ ಕಾಳಿನಷ್ಟು ಇರುವಂತಹ ಸ್ಕ್ಲಿರೋಷಿಯಲ್ ಬಾಡಿಸು ಕಂಡು ಬರ್ತವೆ. ಅಂಥ ಸಮಯದಲ್ಲಿ ನಾವು ಏನು ಮಾಡ್ಬೋದು ಅಂತಂದರೆ, ಈ ಒಂದು ವೈಟವ್ಯಾಕ್ಸ್ ಪವರ್ ಅಥವಾ ಕಾರ್ಬಾಕ್ಸಿನ್ ಅಂತೇಳಿ ಸಿಗುತ್ತೆ, 2.5 ಗ್ರಾಮ್ ಕಾರ್ಬಾಕ್ಸಿನನ್ನು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿಬಿಟ್ಟು ಎಲ್ಲೆಲ್ಲ ಆಗಿದೆ ಅದರ ಸುತ್ತಮುತ್ತ ನಾವು ಬೆರೆಸಿ ನಾವು ಬುಡಕ್ಕೆ ಹಾಕೋದ್ರಿಂದ ಈ ರೋಗವನ್ನು ನಿಯಂತ್ರಣ ಮಾಡಬಹುದಾಗಿದೆ. ನೇಗಿಲ ಮಿಡಿತ ಕೇಳಿದಿರಿ, ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿಬಾಲ್. ಸಾರ್ವಜನಿಕರ ಉತ್ತಮ ಆರೋಗ್ಯಕ್ಕೆ ಖಾಸಗಿ ಆಸ್ಪತ್ರೆಗಳ ಸಕ್ರಿಯ ಸಹಭಾಗಿತ್ವಕ್ಕೆ ಬಂದಿದೆ ಕೆಪಿಎಂಇ ತಿದ್ದುಪಡಿ ಕಾಯ್ದೆ. ಆಸ್ಪತ್ರೆಯಲ್ಲಿ ಲಭ್ಯವಿರುವ ಸೌಲಭ್ಯಗಳು, ಚಿಕಿತ್ಸೆಗೆ ತಗಲುವ ವೆಚ್ಚದ ವಿವರದ ಪ್ರದರ್ಶನ ಕಡ್ಡಾಯ. ತುರ್ತು ಪರಿಸ್ಥಿತಿಯಲ್ಲಿ ಯಾವುದೇ ನಿರ್ಬಂಧವಿಲ್ಲದೆ ಪ್ರಥಮ ಚಿಕಿತ್ಸೆ ನೀಡಬೇಕು. ಕಾಯ್ದೆ ಅನ್ವಯ ಖಾಸಗಿ ಆಸ್ಪತ್ರೆಗಳ ನೋಂದಣಿ ನವೀಕರಣ ಕಡ್ಡಾಯ. ತಪ್ಪಿದಲ್ಲಿ ದಂಡ, ಜೈಲು ಶಿಕ್ಷೆ. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104ಕ್ಕೆ ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಈಗ ಕೇಳಿ ಹೂವಿನ ಕೃಷಿಯ ಅನುಭವಗಳ ಕುರಿತು ದಾವಣಗೆರೆ ತಾಲೂಕು ನಾಗನೂರಿನ ಕೃಷಿಕ ಎನ್ಜಿ ಮಹೇಶ್ವರಪ್ಪ ಅವರೊಂದಿಗಿನ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಜಗದೀಶ್ ಗೋಪನಹಳ್ಳಿ. ರೈತ ಬಂಧವರೇ, ಈ ದಿನ ನಮ್ಮ ಜೊತೆ ದಾವಣಗೆರೆ ತಾಲೂಕು ನಾಗನೂರಿನ ಪ್ರಗತಿಪರ ಕೃಷಿಕರಾದ ಎನ್ ಜಿ ಮಹೇಶ್ವರಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಹೂವಿನ ಕೃಷಿಯಲ್ಲಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚ್ಕೊಳ್ಳಿಕ್ಕೆ ಬಂದರೆ. ಮಹೇಶ್ವರಪ್ಪರ ಈ ಕಾರ್ಯಕ್ರಮ ಸ್ವಾಗತಕ್ಕೆ ನಮಸ್ಕಾರ. ನಮಸ್ತೆ ಸರ್. ಮಹೇಶ್ವರಪ್ಪರ ಈ ಕೃಷಿ ಬದುಕು ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ? ಸರ್, ನಾವು ಈಗ 20 ವರ್ಷ ಆಯ್ತು ಸರ್. 20 ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್. ಯಾಕೆ ಈ ಕೃಷಿ ಬದುಕಿಗೆ ಬರಬೇಕನ್ನಿಸ್ತು? ಇಲ್ಲ ಸರ್, ನಾವು ಅಣ್ಣ ತಮ್ಮ ಇಬ್ಬರು ಇದ್ವಿ, ನಮ್ಮ ತಂದೆಯವರೇ ಒಂದು ಸ್ವಲ್ಪ ಕೆಲಸ ಮಾಡೋಕ್ಕೆ ಇದು ಆಗ್ತಾ ಇತ್ತಲ್ಲ, ಹಂಗಾಗಿ ನಾವು ಕೃಷಿಗೆ ಇದು ಸೆಕೆಂಡ್ ಇಯರ್ ಓದಿ ಕೃಷಿಗೆ ಬಂದ್ವಿ ಸರ್. ಬಂದಮೇಲೆ ನಾವು ಆವಾಗೆಲ್ಲ ನಮ್ಮ ಕಡೆಗೆಲ್ಲ ಕಬ್ಬು ಬೆಳೀತಾ ಇದ್ವಿ ಸರ್, ಕಬ್ಬು ಭತ್ತ. ಹಂಗೆ ಬರ್ತಾ ಬರ್ತಾ ಒಂದು ಸ್ವಲ್ಪ ಅಡಿಕೆನೂ ಬಂತು, ಅಡಿಕೆನೂ ಹಾಕಿದ್ವಿ ಸರ್. ಅಡಿಕೆ ಹಾಕಿ ಈಗ 1.5 ವರ್ಷ ಆಗಿದೆ ಸರ್. ಅಡಿಕೆ ಹಾಕಿದ್ವಿ, ಒಂದಿಷ್ಟು ಗದ್ದೆ ಮಾಡ್ತಿದ್ವಿ ಸರ್. ಮಿಷಿನ್ ನಾಟಿನೂ ಮಾಡಿದ್ವಿ ಸರ್. ನಾವು ಕೃಷಿ ಇಲಾಖೆಯ ಸಹಯೋಗ ಮತ್ತು ನಮ್ಮ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ಸಹಯೋಗದಿಂದ ಮಿಷಿನ್ ನಾಟಿ ಮಾಡಿದ್ವಿ ಸರ್. ಲೇಬರ್ ಪ್ರಾಬ್ಲಮ್ಗೋಸ್ಕರ ನಾವು ಮಿಷಿನ್ ನಾಟಿ ಮಾಡಿದ್ವಿ ಸರ್. ಅದು ಚೆನ್ನಾಗಿ ಇಳುವರಿ ಬಂತು ಸರ್. ಅದನ್ನ ಕಾಲಾನಂತರದ ಈಗ ಮತ್ತು ಸ್ವಲ್ಪ ಜಾಸ್ತಿ ಅಡಿಕೆನೂ ಹಾಕಿಬಿಟ್ಟಿವಿ ಸರ್. ಇರೋದು 6 ಎಕರೆ ಜಮೀನು ಸರ್ ನಮ್ಮದು. ಈಗ 5 ಎಕರೆ ಅಡಿಕೆ ಐತಿ, 1 ಎಕರೆ ನಾಟಿ ಮಾಡಿವಿ ಸರ್. ಮತ್ತು ಒಂದು ಮನೆ ಹತ್ತಿರ ಒಂದು 10 ಗುಂಟೆ ಜಾಗ ಇದೆ ಸರ್. ಈಗ ಒಂದು 4 ವರ್ಷ ಆಯ್ತು ಸರ್ ಹೂ ಬೆಳೀತಾ ಇದ್ದು. ಈ ಸಲ 4 ವರ್ಷ ಆಗಿಂದ ತೆಗೆದು ಮತ್ತೆ ಈಗ ಹೊಸದಾಗೆ ನಾಟಿ ಮಾಡಿತ್ತು ಸರ್. ಈಗ ಒಂದು 4 ತಿಂಗಳಾಯ್ತು ಸರ್, ಈಗ ಹೂವು ಬರ್ತಾಯಿತ್ತು ಸರ್. ಆರು ಎಕರೆ ಜಮೀನಿನಲ್ಲಿ ಕೃಷಿ ಮಾಡ್ತಾ ಇದೀವಿ ಅಂತಂದ್ರೆ, ಒಂದು ಸ್ವಲ್ಪ ಅಡಿಕೆ ಹಾಕಿದೀವಿ, ಒಂದು ಸ್ವಲ್ಪ ಹೂವು ಬೆಳಿತೀವಿ ಅಂತಂದ್ರೆ, ಈ ಕೃಷಿ ಬದುಕು ಲಾಭದಾಯಕ ಅನ್ಸುತ್ತಾ? ಲಾಭದಾಯಕ ಅನಿಸುತ್ತೆ, ಅನಿಸಲ್ತಾ ಇಲ್ಲ ಅಂತ ಅಂತೇನಲ್ಲ. ನಾವಿನ್ನು ಆದಷ್ಟು ನಾವು ಕೈ ಮುಟ್ಟಿ ಶ್ರಮ ಪಟ್ಟು ಮಾಡ್ಬೇಕು ಸರ್. ಆದರೂ ಒಂದು ಸ್ವಲ್ಪ ರೇಟು ಬರಬೇಕು, ಬೆಂಬಲ ಬೆಲೆ ಅನ್ನೋದು ಇಲ್ಲ. ಹಂಗಾಗಿ ನಮ್ಮದು ಈಗ ವ್ಯಾಪಾರ ಧರ್ಮ ಅಲ್ಲ ಸರ್, ನಾವು ರೈತರು, ವೃತ್ತಿ ಧರ್ಮ, ನಾವು ವೃತ್ತಿ ಮಾಡಲೇಬೇಕು. ಈಗ ಒಂದು 5 ಎಕರೆಯಲ್ಲಿ ಅಡಿಕೆ ನಾಟಿ ಮಾಡಿದ್ವಿ ಅಂತಂದ್ರೆ, ಅಲ್ಲಿ 6 ವರ್ಷ ಆಯಿತು ಅಡಿಕೆ ನಾಟಿ ಮಾಡಿ ಅಂತಂದ್ರೆ, ಈ ಅಡಿಕೆ ಬೆಳಿಬೇಕಂತ ಯಾಕೆ ಆಸಕ್ತಿ ಬಂತು? ಅಡಿಕೆ ವಾಣಿಜ್ಯ ಬೆಳೆ ಆಗಿರೋದು, ಈಗ ಸದ್ಯ ಅಡಿಕೆಗೆ ಒಂದು ಸ್ವಲ್ಪ ರೇಟು ಇರೋದ್ರಿಂದ ಎಲ್ಲರೂ ಅಡಿಕೆಗೆ ವಿಮುಖರಾಗಿವೆ ಅಂತ ನಾನು ಹೇಳಬಯಸ್ತಂತ ಸರ್. ನನ್ನ ರೈತ ಆಗಿ 1.5 ಎಕರೆ ಫಸಲಿಗೆ ಬಂದಿದೆ ಸರ್. ಈಗ 7ನೇ ವರ್ಷ 6ನೇ ವರ್ಷ ಒಂದು 8 ಕ್ವಿಂಟಲ್ ಹಸೆಕಾಯಿ ಸಿಕ್ಕುತ್ತೆ ಸರ್. ಈ ವರ್ಷ ಚೆನ್ನಾಗಿದೆ ಸರ್. ಆದರೂ ಒಂದು ಸ್ವಲ್ಪ ಮಳೆ ಹವಾಮಾನದಿಂದ ಜಾಸ್ತಿ ಮಳೆ ಆಗಿ ಒಂದು ಸ್ವಲ್ಪ ಕುಂಚಿನೂ ಒಣಗ್ಯಾವ ಸರ್. ಪರವಾಗಿಲ್ಲ ಸರ್, ಇದ್ದಿದ್ರಾಗ ಒಂದಿಷ್ಟು ಚೆನ್ನಾಗೈತೆ ಸರ್. ಇನ್ನು 1.5 ಎಕರೆ ಮೊನ್ನೆ ರೀಸೆಂಟಾಗಿ ಒಂದು 6 ತಿಂಗಳಾಯ್ತು ಸರ್ ಹಾಕಿ ಅಡಿಕೆನ. ಆ ಅಡಿಕೆಯೊಳಗೆ ಚೆಂಡುವಿಂದು ಇದು ಮಾಡ್ತೇವೆ ಸರ್. ಒಂದು 4-4 ಸಾವಿರ ನಮ್ಗೆ ಎಷ್ಟು ಆಗತ್ತೆ, ಒಂದು ಇಬ್ಬಳಾರಿಗೆ ಮನೆಗೆ ಹರ್ಕೊಂಡು ಹೋಗಿ ಮಾರೋ ಒಂದು ಲೆಕ್ಕಕ್ಕೆ 4-5 ಸಾವಿರ ಹಚ್ತೇವೆ ಸರ್ ಚೆಂಡು ಹೂವು. ಒಂದು ಉಳಿದದ್ದು ಡ್ಯಾನ್ಸ್ ಹಾಕಿರ್ತೇವೆ ಸರ್. ಮತ್ತು ಅದನ್ನ ಡ್ಯಾನ್ಸ್ ಮತ್ತೊಂದು 8 ಸಾಲು ಡ್ಯಾನ್ಸ್ ಭೂಮಿ ಅಳತ ಮಾಡಿ ಮತ್ತು ಅದು ಮುಗಿಸಿದ್ದಂಕ್ಲ ಹಿಂಗೆ 1x1 ಪ್ಲಾಟ್ ಮಾಡ್ಕೊಂಡು ಹೋಗ್ಯಾವೆ ಸರ್ ಸಣ್ಣ ಅಡಿಕೆ ಗಿಡದಾಗೆ. ಅಡಿಕೆ ಇನ್ನೇನು ವರ್ಷಕ್ಕೊಮ್ಮೆ ಬರೋದು ತಕ್ಕಂಥದ್ದು. ಮತ್ತು ಮೇಲತ್ವಾಗ 2 ಹಸು ಕಟ್ಕೊಂಡೇವು ಸರ್. ಹಸು ಮನೆಯಿಂದ ಎಲ್ಲ ಮೈಗೆ ಎಲ್ಲ ತೊಳೆದದ್ದು ಎಲ್ಲ ಗಂಜಲು ಎಲ್ಲ ಒಂದು ಗುಂಡಿ ಹೊಡ್ಸೇವೆ ಸರ್. ಒಂದು 2 ಲೋಡು ಟಿಪ್ಪರ್ ಲಾರಿಲಿ ಮಣ್ಣು ಎಸಿರ್ತೇವೆ ಸರ್. ಅದ್ರ ಮೇಲೆ ಹಸಿ ಹಸುವಿನ ಸಗಣಿನ ಹಾಕ್ತೀವಿ. ಎಲ್ಲ ತೊಳೆದದ್ದೆಲ್ಲ ಗಂಜಲೆಲ್ಲ ಅದಕ್ಕೆ ಹೋಗೋ ಸರ್. ವರ್ಷಕ್ಕೊಂಪಟ್ಟು ಮತ್ತು ಅಡಿಕೆಗೆ ಮಣ್ಣು ಗೊಬ್ಬರ ಅದು ಬೇಕೇ ಬೇಕಲ್ಲ ಸರ್. ಅದನ್ನ ಯೂಸ್ ಮಾಡ್ಕೊಂತೇವೆ ಸರ್ ಮನೆಯಲ್ಲೇ. ಮತ್ತು ಈಗ ಹಾಲು ರೈತ ಕುಟುಂಬಗಳು ಮತ್ತೆಲ್ಲರಿಗೂ ಆಲ್ಮೋಸ್ಟ್ ಆಲ್ ಹಾಲು ಬೇಕೇ ಬೇಕು ಸರ್. ಹಾಲು ಕೊಟ್ಟು ಒಂದಿಷ್ಟು ಡೈರಿಗೆ, ನಮ್ಮೂರಲ್ಲೇ ಡೈರಿ ಇದೆ, ಡೈರಿಗೆ ಹಾಕ್ತೇವೆ ಸರ್. ಅದು ಒಂದು ಸ್ವಲ್ಪ ಜೀವನೋಪಾಯಕ್ಕೆ ಆಗುತ್ತೆ ಅಂತ ಅನಿಸಿಕೆ. ಈಗ ಅಡಿಕೆ ಹಾಕಿದ್ಮೇಲೆ ಅದು ಅಡಿಕೆ ಫಸಲಿಗೆ ಬರ್ಬೇಕಂದ್ರೆ 5-7 ವರ್ಷ ಬೇಕಾಗುತ್ತಲ್ಲ. ಅದರೊಳಗಡೆ ಕೆಲವರೆಲ್ಲ ಅಂತರ ಬೆಳೆಯಾಗಿ ಬಾಳೆ ಪಪ್ಪಾಯ ಇಂಥವೆಲ್ಲ ಬೆಳೀತಾರೆ. ನೀವೇನಾದರೂ ಬೆಳೆ ಬೆಳೆದಿದ್ರೆ? 2 ವರ್ಷ ಬಾಳೆ ಬೆಳೆದಿದ್ವಿ ಸರ್. ಸ್ಟಾರ್ಟಿಂಗ್ ಹಾಕಿದ್ವಿ, 1 ವರ್ಷ ರೇಟ್ ಚೆನ್ನಾಗಿ ಸಿಕ್ಕಿತ್ತು, ಚೆನ್ನಾಗಾಯ್ತು ಸರ್. ತಿರುಗ ವರ್ಷ ಅಂಥ ರೇಟ್ ಏನು ಸಿಗಲಿಲ್ಲ, ಮಾಡಿದ ಖರ್ಚಿಗೆ ಏನು ತೊಂದರೆ ಆಗಲಿಲ್ಲ ಸರ್. ತಿರುಗ ವರ್ಷ ಕುಳೆ ಬಾಳೆ ತನ್ನ ಬಾಳೆ ಲಾಭ ಆಯ್ತು ಸರ್. 2 ವರ್ಷ ಆಗಿಂದ ತೆಗೆದುಬಿಟ್ವಿ ಸರ್. ಮತ್ತು ಅಡಿಕೆ ಗಿಡದಕ್ಕೆ ಗಣ್ಣುಗಳು ದೊಡ್ಡ ಹೋಗ್ಕೊಂಡು 2 ವರ್ಷ ಆಗಿಂದ ತೆಗೆದ್ಮೇಲೆ ತಿರುಗ ಡಯಾಂಚ ಸೆಣಬು ಅಲಸಂದಿ ಅವರೆ ಈ ಥರ ಹಾಕಿ ಹಂಗೆ ಕಲ್ಟಿವೇಷನ್ ಮಾಡ್ಕೊಂತ ಅಡಿಕೆ ಗಿಡಕ್ಕೆ ಸಮಗ್ರ ಪೋಷಕಾಂಶ ನಿರ್ವಹಣೆಗೆ ಡಯಾಂಚ ಸೆಣಬನ್ನೇ ಜಾಸ್ತಿ ನಾವು ಯೂಸ್ ಮಾಡ್ತಾ ಇದ್ದೇವೆ ಸರ್. ಅಡಿಕೆ ಗಿಡಗಳೆಲ್ಲ ಚೆನ್ನಾಗದ, ಮುಂದೆ ಚೆನ್ನಾಗಿ ಇಳುವರಿ ಬರೋ ನಿರೀಕ್ಷೆ ಐತೆ? ಇದೆ ಸರ್, ಇದೆ ಸರ್. ಮತ್ತು ಅಡಿಕೆ ಜೊತೆಗೆ ಹೂವು ಬೆಳೀತಾ ಇದೀವಿ ಅಂತಂದರೆ ಏನೇನು ಹೂವು ಬೆಳಿತೀರ ಸರ್? ನಾವು ಹೂವು ಅಂದರೆ ಈಗ ಸಣ್ಣ ಅಡಿಕೆ ಗಿಡದಾಗ ಚೆಂಡು ಹೂವು ಬೆಳಿತೀವಿ ಸರ್. ಮನೆ ಪಕ್ಕಕ್ಕೆ 10 ಗುಂಟೆ ಜಾಗ ಇರೋದ್ರಿಂದ ಅಲ್ಲಿ ನಾವು ಮೆರಾಬುಲ್ ಅಂತ ಸಣ್ಣದು ಗುಲಾಬಿ ಒಳಗೆ ಸಣ್ಣದು ಮೆರಾಬುಲ್ ನಾಟಿ ಮಾಡ್ಕೊಂಡು ಸರ್. ಈಗ 5 ವರ್ಷ ಆಯ್ತು ಸರ್. ಈಗ ರನ್ನಿಂಗ್ ಇರೋದು ನಾನು ಬೆಳೀತಾ ಇರೋದು 4 ವರ್ಷ ಮಾಡಿದ ಸರ್. ಅದು ಒಂದು ಸ್ವಲ್ಪ ನಮಗೆ ಸಾಲು ದೊಡ್ಡ ಹೊಡೆ ಅಂತ ಹೇಳಿದ್ರು ಸರ್ ಸಣ್ಣಗೋಡ್ ಸರ್ ತರಳ್ಬಾಳು ಕೃಷಿ ವಿಜ್ಞಾನ ಕೇಂದ್ರದಿಂದ. ನಾನು ಗಿಡ ಜಾಸ್ತಿ ಕುಂದಿರಲಿ ಅಂತ ಸಣ್ಣದು ಮಾಡಿದೆ. ಗಾಳಿ ಬೆಳಕು ಒಂದು ಸ್ವಲ್ಪ ಸರಾಗ ಕಮ್ಮಿ ಆಯ್ತಲ್ಲ, ಹಂಗಾಗಿ ಈ ಸಲ ತೆಗೆದು ಮತ್ತು 8 ಅಡಿ ಅಗಲ 3 ಅಡಿಗೆ ಒಂದೊಂದು ಸಸಿ ಕುಂದಿರ್ಸೋಣ ಸರ್. ಮಲ್ಚಿಂಗ್ ಸೀಟ್ ಹಾಕಿ ಇನ್ಲೈನ್ ಡ್ರಿಪ್ ಮಾಡಿದ್ದೇವೆ ಸರ್. ಫಸ್ಟ್ಗೆ ಅದ ಮಾಡ್ಬೇಕಂದ್ರೆ ಭೂಮಿನ ಎಲ್ಲ ಹೊಲ ಚೆನ್ನಾಗಿ ಉಳುಮೆ ಮಾಡಿ 1-2 ತಿಂಗಳು ಬೇಸಿಗೆಲೆ ಗ್ಯಾಪ್ ಕೈ ಬಿಟ್ಟಿದ್ವಿ ಸರ್. ಹೊಲ ಎಲ್ಲ ಮಾಗಲಿ ಅಂತಂತಂದು ಗೊಬ್ಬರ ಎಲ್ಲ ಇದು ಹೇರಿದ್ವಿ. ಹೇರೆಲ್ಲ ಉಳುಮೆ ಮಾಡಿ ರೆಡಿ ಮಾಡಿ ಬೆಡ್ ಹೊಡೆದು ಇನ್ಲೈನ್ ಡ್ರಿಪ್ ಮಾಡಿ ಮಲ್ಚಿಂಗ್ ಸೀಟ್ ಹಾಕಿ ಎಳೆದು 3 ಅಡಿಗೆ ಒಂದೊಂದು ರಿಂಗ್ ಟೈಪು ಹಾಕಕ್ಕೆ ಗುಲಾಬಿ ಗಿಡ ಪ್ಲಾಸ್ಟಿಕ್ ಅದನ್ನ ಹರಿದು 3 ಅಡಿಗೆ ಒಂದು ಬೆಂಗಳೂರಿಗೆ ಹೋಗಿ ನಾವು ಸಸಿ ತಗೊಂಬಂದ್ವಿ ಸರ್. ಬೆಂಗಳೂರು ಹತ್ರ ಒಂದು ನರ್ಸರಿಗಳು ಸಾಕಷ್ಟು ಅದಾವೆ ಸರ್. ಅಲ್ಲಿ ಅಲ್ಲಿ ಹೋಗಿ 15 ರೂಪಾಯಿಗೆ ಒಂದು ಸಸಿ ಬಿದ್ದಿತ್ತು ಸರ್. ನಮ್ಮೂರಾಗೆಲ್ಲ ಭಾಳ ಜನ ತಮ್ಮಂದ್ರೆ ಅವ್ರ ಜೊತೆಗೆ ಹೋಗಿದ್ವಿ, ನಾವು ತಗೊಂಡು ಬಂದ್ವಿ. 600 ಅಂದರೆ ಮತ್ತು ಭಾಳ ಟ್ರಾನ್ಸ್ಪೋರ್ಟ್ ಇದು ಆಗೈತೆ ಅಂದ್ರೆ ಜೊತೆಗೆ ಹೋಗಿ ತಗೊಂಬಂದು ಮಾಡ್ತಾಯಿದ್ದೆವು ಸರ್. ಹಾಕಿ ಒಂದು 3 ತಿಂಗಳು ತನಕ ಹೂವು ಬಿಡುತ್ತೆ ಸರ್, ಬಿಡಲ್ಲ ಅಂತಲ್ಲ. ಒಂದು ಸ್ವಲ್ಪ ನಾವು ಗಿಡ ಡೆವಲಪ್ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೆ ಮಗ್ಗು ಮುರಿಬೇಕು. ಸಣ್ಣದು ಗಂಡು ಅನ್ನೋದು ಒಂದು ಮುಳ್ಳು ಟೈಪ್ ಬರ್ತದೆ ಸರ್. ಅದನ್ನು 15 ಸ್ಕೊಮ್ಮೆ ಅದನ್ನೆಲ್ಲ ಮುಳ್ಳು ತೆಗಿತಾ ಇರಬೇಕು. ಅದನ್ನ 3 ತಿಂಗಳಾಗಿಂದ 6 ತಿಂಗಳ ಮಟ್ಟನೂ ಒಂದು ಸ್ವಲ್ಪ ನಾವು ಮಾಡಿದ್ದು ಗೊಬ್ಬರ ಔಷಧಿಗೆ ಮೇಂಟೆನ್ಸ್ ಮಾಡುತ್ತೆ ಸರ್. 6 ತಿಂಗಳಾಗಿಂದ ನಮಗೆ ಚೆನ್ನಾಗಿ ಇಳುವರಿ ಸಿಗೋಕ್ಕೆ ಚಲೋ ಆಗುತ್ತೆ ಸರ್. ನಾವು ಒಂದು ದಿವಸಕ್ಕೆ 20-25 ಕೆಜಿ ಮಟ್ಟನೂ ಹೂವು ಹರಿದ್ದೀವಿ ಸರ್. 6 ತಿಂಗಳ ನಂತರ ನಾನು ಹೇಳಿದ್ದೆ ಸರ್. ಈಗ ಬೇರೆ ಬೇರೆ ಹೂವುಗಳಿದ್ದಾವೆ, ಕಾಕಡ, ಮಲ್ಲಿಗೆ, ಸೇವಂತಿಗೆ, ಕನಕಾಂಬ್ರ ಅಂತೆಲ್ಲ ಸಾಕಷ್ಟು ಜನ ರೈತರು ಬೆಳೀತಾರೆ. ನೀವು ಈ ಥರ ಚಿಕ್ಕದು ಒಂದು ಗುಲಾಬಿ ಈ ಥರ ಹೂವೇನೆ ಬೆಳಿಬೇಕಂತ ಯಾಕೆ ಆಸಕ್ತಿ ಬಂತು? ಸರ್, ಈಗ ನಾವು ಮನೇಲಿ ಒಂದು ಅಲಾರದವೆಲ್ಲ ಬೆಳಗ್ಗೆ ಒಂದು ಗಂಟೆ ನಾವು ಹರ್ಕೊಂಡು ಹೋಗೋಕ್ಕೆ ಗುಲಾಬಿ ಗಾಢ ಈಸಿ ಕಟ್ ಮಾಡ್ಬೋದು. ಒಬ್ಬ ಮನುಷ್ಯ ಒಂದು 8 kg ಹೂ ಹರಿಬೋದು ಒಂದೊಂದೂವರೆ 2 ತಾಸು ಒಳಗೆ. ಬೆಳಗ್ಗೆ 7 ಗಂಟೆಯಿಂದ 8:30 to 9 ಗಂಟೆ ಮಟ್ಟ ಅನ್ನೋದಕ್ಕೆ 8 kg ಹೂ ಹರಿತೀವಿ. ಒಂದು 3-4 ನಾವು ಹರ್ಕೊಂಡು ಮಾರ್ಕೆಟ್ ನಮಗೆ ದಾವಣಗೆರೆ ಹತ್ತಿರ ಇರೋದ್ರಿಂದ ಹೋಗಿ ಮಾರ್ಕೆಟ್ಗೆ ಮಾರಾಟ ಮಾಡಿ ಬರ್ತೇವೆ. ಈ ಕನಕಾಂಬ್ರ ಅವನ್ನೆಲ್ಲ ಒಂದು ಸ್ವಲ್ಪ ಭಾಳ ಹೊತ್ತು ಬೇಕು ಸರ್, ಅವೆಲ್ಲ ಗಾಢ ಕೂಲ್ಯರ್ ಇದು ಆಗುತ್ತೆ ಸರ್, ಹಂಗಾಗಿ ಕೂಲ್ಯರ್ದು ಅಭಾವ ಹಂಗಾಗಿ ನಾವು ಅದಕ್ಕೆ ಆಸಕ್ತಿ ಆಗಲಿಲ್ಲ ಸರ್. ಆ ಥರ ಹೂಗಳಿಗೆ ಆಸಕ್ತಿ ಪಡಲಿಲ್ಲ ಸರ್. ಇದೇ ಗುಲಾಬಿನ ಬೆಳೀತಾ ಇದಾವೆ ಸರ್. ಆಲ್ಮೋಸ್ಟ್ ಆಲ್ ಜನ ಇದ್ದಂಥ ಮನೆಗಳಾರ ಕನಕಾಂಬ್ರಗಳನ್ನ ಎಲ್ಲ ಬೆಳೀತಾ ಇದಾರೆ ಸರ್, ಬೆಳೀತಾ ಇಲ್ಲ ಸೇವಂತಿಗೆ ಬೆಳೀತಾ ಇದಾರೆ, ಕನಕಾಂಬ್ರ ಬೆಳೀತಾರೆ, ಹೂವು ಯಥೇಚ್ಛವಾಗಿ ಜನ ಈಗ ಬೆಳೀತಾ ಇತ್ತು ಸರ್. ಈ ಕನಕಾಂಬ್ರ ಮಲ್ಲಿಗೆ ಅದರಂತೆ ಇದನ್ನು ಲಾಭದಾಯಕನ ಬೆಳೆ ರೈತರಿಗೆ? ಹ್ಞೂ ಸರ್, ಲಾಭದಾಯಕ. ನಾವು ಲಾಭದಾಯಕ ಅನ್ನೋದಕ್ಕಿಂತ ಹೆಚ್ಚಾಗಿ ನಮಗೆ ಒಂದು ವರ್ಕ್ ಅನ್ನೋಂಗೆ ಮಾಡಬೇಕು, ನಮ್ದು ವರ್ಕ್ ಅದು. ಈಗ ನಾವು ನೋಡ್ರಿ ಸರ್, 30 rupees kg ಇದ್ದ ಹಬ್ಬ ಹರಿದಿನ ಇದ್ದಾಗ 500 rupees ಕೊಟ್ಟು ಬಂದಿವಿ ಸರ್. ಮ್ಯಾಕ್ಸಿಮಮ್ ನಾವು ದಿನ ಅವರೇಜ್ ಹೇಳ್ಬೇಕಂದ್ರೆ ಒಂದು 70-80 rupees kg ಸಿಗ್ಬೋದು ಅಂದಾಜು ಅಂತ ನಾವು ನಿರೀಕ್ಷೆ ಮಾಡ್ಕೊಂಡೆವು ಸರ್. ಸಿಕ್ಕತ್ತೆ ಸರ್. ಈಗ 500 rupees ಆದಾಗ ಅದನ್ನ ಎಲ್ಲ ಓಲಂಡ್ಸ್, 30 rupees ಆದಾಗ, 40 rupees ಆದಾಗ, 50 rupees ಆದಾಗ ಎಲ್ಲ ಸೇರ್ತಾನೆ ಲಮ್ಸಮ್ ಒಂದು 70 rupees 80 rupees ಸಿಗುತ್ತೆ ಅಂತ ನಮ್ಮ ಮನ್ಸಿಗೆ. 20 kg 8,16,600 rupees, 1,400 rupees ಆದ್ರಾಗ ಅಂದ್ರೆ ಒಂದು 15-20,000 rupees ಖರ್ಚೆ ಬರುತ್ತೆ ಸರ್. ಯಾಕಂದ್ರೆ ಅದಕ್ಕೆ ಭಾಳ ಔಷಧಿ ಬೇಕಾಗುತ್ತೆ ಸರ್. ವಾರಕ್ಕೊಮ್ಮೆ ನಾವು ಔಷಧಿ ಹೊಡಿಬೇಕು ಸರ್. 3 ತಿಂಗಳಿಗೊಮ್ಮೆ ಲಘು ಪೋಷಕಾಂಶಗಳನ್ನು ಡ್ರಿಪ್ ಮುಖಾಂತರ ಬಿಡ್ಬೇಕು ಸರ್. ಔಷಧಿ ಡ್ರಿಪ್ ಮುಖಾಂತರ ಬಿಡ್ಬೇಕು ಸರ್. ಆಗಲ್ಲ, ಇಲ್ಲಿ ಬಂದು ನಾವು ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಾಹಿತಿ ತಿಳ್ಕೊಂತೀವಿ ಸರ್. ಅಲ್ಲಿ ಹೇಳ್ತಾರೆ ಸರ್, ನಮಗೆ ಒಂದು ಅನುಭವನ ದಾರಿ ಹೇಳ್ತಾರೆ ಸರ್. ಈಗ ಇದಕ್ಕೆಲ್ಲ ನೀರು ಕೊಡಬೇಕಾಗತ್ತೆ, ಎಷ್ಟು ದಿವಸಕ್ಕೊಮ್ಮೆ ನೀರು ಕೊಡ್ತೀರಾ? ಮತ್ತು ಮೇಲ್ಗೊಬ್ಬರ ಕೊಡಬೇಕಾಗತ್ತೆ, ಲಘು ಪೋಷಕಾಂಶಗಳೆಲ್ಲ ಕೊಡಬೇಕಾಗತ್ತೆ, ಇವನ್ನೆಲ್ಲ ಎಷ್ಟು ದಿವಸಕ್ಕೊಮ್ಮೆ ಕೊಡ್ತೀರಾ? ಸರ್, ನಾವು ಗುಲಾಬಿಗೆ 1 ತಿಂಗಳಿಗೊಮ್ಮೆ ಗೊಬ್ಬರ ಹಾಕ್ತೀವಿ ಸರ್. ಗೊಬ್ಬರ ಅಂದರೆ ಅಲ್ಲಿ ಬುಡದ ಒಂದು 1.5 ಅಡಿ ಬಿಟ್ಟು ಗೊಬ್ಬರ ಹಾಕ್ತೀವಿ ಸರ್. ಕಳೆ ಸುತ್ತಲೂ ಭಾಳ ಆಗಿರಲ್ಲ ಸರ್, ಒಂದೊಂದು ಕಳೆ ತಕ್ಕಂತೆ ಇರಬೇಕು. ನೀರು ಅವರವರ ಜಮೀನಿಗೆ ತಕ್ಕಂತೆ ನೀರು ಉಣಿಸ್ಬೇಕು ಸರ್. ನಾವು ಹಸಿ ಆಗ್ತಿದ್ದಂಗಲೇ ಹಸಿ ಮಾಡ್ತಾ ಇರಬೇಕು. ಡ್ರಿಪ್ ಮುಖಾಂತರ ಬಿಡ್ತೇವಲ್ಲ, ನೀರಿಂದು ಅಷ್ಟು ಜಾಸ್ತಿ ನೀರೇನು ಬೇಕಾಗಲ್ಲ ಸರ್. ಇನ್ಲೈನ್ ಡ್ರಿಪ್ ಮುಖಾಂತರ ಮಾಡಿರೋದ್ರಿಂದ ಮಲ್ಚಿಂಗ್ ಶೀಟ್ ಹಾಕೋದ್ರದ್ದು ಉದ್ದೇಶ ಏನಪ್ಪಾ ಅಂದರೆ ಕಳೆ ಆಗೋದಲ್ಲ ಅಂದ. ಕಳೆ ಇದ್ದರೆ ಟ್ರಿಪ್ಸು ಮೈಟ್ಸು ಎಲ್ಲ ಜಾಸ್ತಿ ಆಗುತ್ತೆ ಸರ್. ಹಂಗಾಗಿ ಮಲ್ಚಿಂಗ್ ಶೀಟ್ ಮಾಡ್ತೇವೆ ಸರ್. ಇನ್ನು ಬೀದಿಗೆ ನಾವು ಜಾಸ್ತಿ ರೌಂಡಪ್ ಹೊಡೆಯಲ್ಲ ಸರ್. ಒಂದು 6 ತಿಂಗಳಿಗೊಮ್ಮೆ ಹೊಡಿತೀವಿ ಅಷ್ಟೇ ಸರ್. ಇಲ್ಲಿಲ್ಲಂದ್ರೆ ನಮ್ಮದು ಬ್ರಷ್ ಕಟರ್ ಐತಿ, ಸ್ವಲ್ಪ ಆಗುತ್ತಲ್ಲ, ಬ್ರಷ್ ಕಟರ್ಲೇ ಅವಾಗ ತಿಂಗಳಿಗೊಮ್ಮೆ ಕಟ್ ಮಾಡ್ಕೊಂತ ಇರ್ತೀವಿ ಸರ್. ಹುಲ್ಲು ಜಾಸ್ತಿ ಔಷಧಿ ಹೊಡೋದ್ರಿಂದ ರೌಂಡಪ್ ಅದೆಲ್ಲ ಇವನ್ನೆಲ್ಲ ಕಾಳನಾಶಕನ ಭೂಮಿಗೆ ಸೇರಿಸೋದ್ರಿಂದ ಎರೆಹುಳುಗಳು ಸಾಯ್ತಾವೆ ಅನ್ನೋದು ಒಂದು ಆ ಒಂದು ಇದು ಉದ್ದೇಶಕ್ಕೆ ಸ್ವಲ್ಪ ಆದಷ್ಟು ಕಷ್ಟ ಆದರೂ ಚಿಂತಿಲ್ಲ, ನಾವು ಬ್ರಷ್ ಕಟ್ಟರಲ್ಲೇ ಭೂಮಿನ ಸ್ವಚ್ಛ ಮಾಡ್ಕೊಂತೇವೆ ಸರ್. ಈಗ ನಾಟಿ ಮಾಡಿದ್ಮೇಲೆ ಇದು ಹೂವು ಬಿಡ್ಲಿಕ್ಕೆ ಪ್ರಾರಂಭ ಆಗ್ಬೇಕಂದ್ರೆ ಎಷ್ಟು ತಿಂಗಳು ನೀವು ಆರೈಕೆ ಮಾಡಬೇಕು? ಮ್ಯಾಕ್ಸಿಮಮ್ ಒಂದು 3 ತಿಂಗಳು ಮಾಡ್ಬೇಕು ಸರ್. ಅದೇನು ಹಚ್ಚಿ 1 ತಿಂಗಳಿಗೆ ಹೂ ಬಿಡೋಕೆ ಸ್ಟಾರ್ಟ್ ಆಗುತ್ತೆ ಸರ್. ಮಗ್ ನಾವು ಚೀಟ್ಬೇಕು, ಯಾಕಂದರೆ ಗಿಡ ಡೆವಲಪ್ ಆಗ್ಬೇಕಲ್ಲ ಸರ್. ಹರಿಯ ಕೊಂಬೆಗಳು ಟಿಲ್ಲರ್ಸ್ ಜಾಸ್ತಿ ಬಂದರೆ ನಮಗೆ ಗಿಡ ಸದೃಢವಾಗಿ ಬೆಳೀತೈತಿ. ಹಂಗಾಗಿ 3 ತಿಂಗಳಿದ್ದ ನಾವು ಹರಿಯೋಕ್ಕೆ ಸ್ಟಾರ್ಟ್ ಮಾಡ್ತೇವೆ ಸರ್. ಅಲ್ಲಿ ತನಕ ಮಗ್ಗು ಕಿತ್ತಾಕ್ತಾ ಇರ್ತೇವೆ ಸರ್. ವಾರಕ್ಕೊಮ್ಮೆ ಅವನ ಮಗ್ಗು ತಕ್ಕಂತ ಹೋಗ್ತಾ ಇರ್ತೇವೆ ಸರ್. ಈಗ ಹೂವು ಬಿಡೋಕೆ ಪ್ರಾರಂಭ ಆದರೆ ಪ್ರತಿ ದಿವಸನೂ ಹೂವು ಬಿಡಿಸ್ತಾರೆ ಅಥವಾ ಒಂದು ದಿವಸ ಬಿಟ್ಟು ಒಂದು ದಿವಸ ಬಿಡಿಸೋದು ಯಾವ ರೀತಿ ಮಾಡ್ತೀರಾ? ನಾವು ಪ್ರತಿ ದಿವಸ ಬಿಡಿಸ್ತೇವೆ ಸರ್. ಸಿಟಿ ಹತ್ರ ಇರೋದ್ರಿಂದ 2 ದಿವಸಕ್ಕೊಮ್ಮೆ ಒಯ್ಯೋದಂದ್ರೆ ನಾವು ಮನೆಯವರ ಆಗಿಬಿಡ್ತೇವಲ್ಲ ಸರ್. ಒಂದಿಬ್ಬರ ದಿನ ಪ್ರತಿ ಹರ್ಕೊಂಡು ಹೋಗಿ ಹಂಗೆ ಮಾರ್ಕೆಟ್ಗೆ ಕೊಟ್ಟು ಬರ್ತೇವೆ ಸರ್. ಈಗ 10 ಗುಂಟೆ ಜಮೀನಲ್ಲಿ ಮಾತ್ರ ಹಾಕಿದ್ರೆ? ಹ್ಞೂ ಸರ್, ಅಲ್ಲಿ 10 ಗುಂಟೆ ಮಾತ್ರ ಜಮೀನಲ್ಲಿ ಹಾಕಿವಿ. ಅಡಿಕೆ ಸಣ್ಣ ಅಡಿಕೆಯಲ್ಲಿ ಚೆಂಡು ಒಂದು ದಿವಸ ಗುಲಾಬಿ ಚೆಂಡು ಹೂವು ಹೋಯ್ತೇವೆ ಸರ್. ಹಿಂಗೆ ಒಟ್ಟು ದಿನ ಕಂಟಿನ್ಯೂಸ್ ಆಗಿ ಮಾಡ್ತದವು ಸರ್ ಹೂವು. ಇದು ಒಂಥರ ನಮ್ಮ ಹೈನುಗಾರಿಕೆ ಸಿಸ್ಟಮ್ ಇದ್ದಂಗೆ ಸರ್. ನಮಗೆ ರೈತಿಗೆ ಒಂದು ಚೈನ್ ಲಿಂಕ್ ಟೈಪ್ ಇದು ನಮ್ಮ ದುಡ್ಡು ಬರುತ್ತೆ, ಮನೆತನ ಖರ್ಚುಗಳಿಗೆ ಅನುಕೂಲ ಆಗತ್ತೆ ಸರ್. ಪ್ರತಿ ದಿವಸ 8 kg ಹೂವು ಸಿಗುತ್ತೆ? ಪ್ರತಿ ದಿವಸ ಅಂದರೆ ಒಂದು 10-15 kg ಹೂವು ಸಿಗುತ್ತೆ ಸರ್. 10-15 kg ಬಿಡಿಸ್ಲಿಕ್ಕೆ ನೀವೇ ಸಾಕಾಗುತ್ತಾ ಮನೆಗಳಾರ ಅಥವಾ ಏನಾದರೂ ಕೂಲಿ ಇಟ್ಕೊಂತೀರಿ? ಇಲ್ಲ ಸರ್, ನಾವೇ ಬಿಡಿಸಿರ್ತೀವಿ ಸರ್. ಒಂದು ಒಬ್ಬ ಮನುಷ್ಯ ಒಂದು 7-8 kg ಅಂತೂ ಹೂವು ಹರಿಬೋದು ಸರ್. ಒಂದು ಇಬ್ಬಳಾರು ಬೆಳಗಿನ ಜಾವ 6 ಗಂಟೆ ಇದ್ದ 6:30 ಇದು 7 ಗಂಟೆ ಇದ್ದ ಅಂದ್ರೆ ಒಂದು 8:30-9 ಗಂಟೆ ಒಳಗೆ ಮಾರ್ಕೆಟ್ ಹೋಗೋಷ್ಟೊತ್ತಿಗೆ ಒಂದು ಇಬ್ಬಳಾರು ನಾವು ಬಿಡಿಸ್ಕೊಂಡ್ಬಿಡ್ತೀವಿ ಸರ್. ಬೆಳಿಗ್ಗೆ 8 ಗಂಟೆಗೆ ಹೂವು ಹರಿಲಿಕ್ಕೆ ಸ್ಟಾರ್ಟ್ ಮಾಡಬೇಕು, ಮಾರ್ಕೆಟ್ಗೆ 8 ಗಂಟೆಗೆ ತಲುಪಿಸ್ಬೇಕು ನೀವು ಸರ್? ನಮ್ಮದು ದಾವಣಗೆರೆ ಮಾರ್ಕೆಟ್ 9:30 ನಾವು ಸ್ಟಾರ್ಟ್ ಸರ್. ನಾವು 9 ಗಂಟೆಗೆ ಹೂವು ಹರೋದು ಅಂದ್ರೆ 9:00 ರೀಚ್ ಆಗ್ತೀವಿ ಸರ್. ಆ ಸಿಟಿ ಹತ್ರ ಇರೋದೇ ಇಲ್ಲ, ಹಂಗಾಗಿ ನಾವು ಮಾರ್ಕೆಟ್ಗೆ ಹೋಯ್ತೀವಿ ಸರ್. ಮಾರ್ಕೆಟ್ಗೆ ಹೋದ್ಮೇಲೆ ಅಲ್ಲೆಲ್ಲ ವ್ಯಾಪಾರಗಾರ ಅಂಗಡಿ ಮುಖಾಂತರ ಕೊಡ್ತೀವಿ, ಅಂಗಡಿ ಇಟ್ಕೊಂಡಿರ್ತೇವೆ, ಅಲ್ಲೇ ಎದರ ಬದರ ವ್ಯಾಪಾರ ಆಗುತ್ತೆ ಸರ್. ಅದೇನೇ ತೊಂದರೆ ಏನಿಲ್ಲ. ರೇಟು ವೇರಿಯೇಷನ್ ಆಗ್ತಾನೆ ಇರ್ತದೆ ಸರ್. ಆ ಥರ ಏನಲ್ಲ, ಒಳ್ಳೆ ಹೂವಿಗೆ ಒಳ್ಳೆ ರೇಟು, ಸ್ವಲ್ಪ ಡ್ಯಾಮೇಜ್ ಇದ್ದ ಕಮ್ಮಿ ರೇಟ್ ಆಗಿ ಆಗ್ಬೋದು ಸರ್. ಮಾರ್ಕೆಟ್ ಮಾಡ್ತೀವಿ ಸರ್. ಅಂದರೆ ಬೆಳಿಗ್ಗೆ 6 ಗಂಟೆನೇ ಹೂವು ಬಿಡಿಸ್ಬೇಕಾ ನೀವು 7 ಗಂಟೆಯಿಂದ ಬಿಡಿಸ್ಕೊಂತಾರ? ಇಲ್ಲ ಸರ್, ನಾ 6 ಗಂಟೆ 7 ಗಂಟೆಯಿಂದ ಬಿಡಿಸಿ ನಡೀತು ಸರ್. ಅಂದರೆ ನಮ್ಮ ಮತ್ತು ಗಾಢ ಹರ್ಕೊಂಡು ಗಾಢ ಒಯ್ದರೆ ಒಂದು ಫ್ರೆಶ್ ಇರ್ತದಲ್ಲ, ಹಾಗಾಗಿ ಒಂದು ಸ್ವಲ್ಪ ಗಾರ್ಡನ್ ಒಯ್ದರೆ ಸೂಕ್ತ ಸರ್. ಆಗಲೆಲ್ಲ ಹರ್ಸಕಂದ್ರೆ ಅದು ಬತ್ತು ಬಾಡ್ದಂಗೆ ಆಗಿಬಿಡ್ತದೆ ಸರ್. ಹಂಗಾಗಿ ಬೆಳಗಿನ ಜಾವನೇ ಇದು ಮಾಡ್ತೇವೆ ಸರ್. ಮತ್ತು ಮೇಲತ್ವಾಗಿ ಮಳೆಗಾಲದಲ್ಲಿ ಬೆಳಗ್ಗೆ ಗಾಢ ಮಳೆ ಇಲ್ಲದಾಗ ನೋಡಿ ಔಷಧಿ ಹೊಡ್ಕೊಂತೀವಿ ಸರ್. ಒಂದು ಸ್ವಲ್ಪ ಹೊಡೆದ್ಮೇಲೆ ಒಂದು 2 ತಾಸಾರ ಬರುವಬೇಕಂದು ಗಾಢನ ಹೊಡ್ಕೊಂಡು ನಾಳೆ ಔಷಧಿ ಹೊಡಿಬೇಕಂದ್ರೆ ಇವತ್ತರಂತ ಅಷ್ಟು ಹೂ ಹರಿದಿರ್ತೇವೆ ಸರ್. ಹೂ ಹರಿದು ಔಷಧಿಯಿಂದ ಸಿಂಪರಣೆ ಮಾಡ್ತೇವೆ ಸರ್. ಬೇಸಿಗೆಯಲ್ಲಿ ಸಾಯಂಕಾಲ ಮಾಡ್ತೇವೆ ಸರ್. ಬೇಸಿಗೆಯಲ್ಲಿ ಯಾಕೆ ಸಾಯಂಕಾಲ ಮಾಡಬೇಕಂದ್ರೆ ಈ ಬಿಸಿಲಿನ ಹೀಟ್ಗೆ ಅದು ಹೀಟು ಇದು ಹೀಟ್ ಆಗಂದು ಸಾಯಂಕಾಲ ನಾವು ಜಾಸ್ತಿ ಸ್ಪೇರ್ ಮಾಡ್ತೇವೆ ಸರ್, ಔಷಧಿ ಸಿಂಪರಣೆ ಮಾಡ್ತೇವೆ ಸರ್. 3 ತಿಂಗಳಿಗೊಮ್ಮೆ ಜಿಂಕು ಬೋರಾಮ್ನು ಜಿಪ್ಸಮ್ಮು ಅವನ್ನೆಲ್ಲ ನಾವು ಇದು ಮಾಡ್ತೇವೆ ಸರ್, ಡ್ರಿಪ್ ಮುಖಾಂತರ ಕೊಡ್ತೀವಿ ಸರ್. ಈಗ ಔಷಧಿ ಸಿಂಪರಣೆ ಮಾಡ್ತೀವಿ ಅಂತಂದರೆ ಏನು ಈ ಕೀಟ ರೋಗಗಳು ಬಾಧೆ ಸಿಂಪರಣೆ ಮಾಡ್ತಾರೋ ಅಥವಾ ಹೂವಿನ ಇಳುವರಿ ಜಾಸ್ತಿ ಆಗಲಂತ ಮಾಡ್ತಾರೆ ಸರ್? ಕೀಟ ರೋಗಕ್ಕೆ ಬಾಧೆಗೆ ಒಂದ್ಸಲ ಸ್ಪೇರ್ ಮಾಡ್ತೀವಿ ಸರ್. ಅದು ಹೋದ್ಮೇಲೆ ಒಂದು 3-4 ದಿವಸ ಗ್ಯಾಪ್ ಇಟ್ಟು ಎಲ್ಲ ನ್ಯೂಟ್ರಿಯೆಂಟ್ಸ್ ಇರ್ತಕ್ಕಂಥದ್ದು ಒಂದು ಸ್ಪ್ರೇ ಮಾಡ್ತೀವಿ ಸರ್. ರೋಗ ಇದ್ದಾಗ ನಾವು ಇವನ್ನೆಲ್ಲ ಬಳಸಿದ್ರೆ ವರ್ಕ್ ಆಗಲ್ಲಂತ ಸರ್. ಒಂದು ಯಾವ್ದಾರು ಡ್ಯಾಮೇಜ್ ಆಗುತ್ತೆ ಅಂತ ನಮ್ಮ ತರಳಬಾಳು ಕೃಷಿ ವಿಜ್ಞಾನ ಮಾಹಿತಿ ತಂತ್ರಜ್ಞರು ಹೇಳ್ತಾರೆ ಸರ್. ಮತ್ತು ದಾವಣಗೆರೆಯಲ್ಲಿ ನಮ್ಮ ಆರ್ಕನೆಟ್ ನಾರಾಯಣ ಅಂತ ಅವರು ಸಲಹೆಯೂ ಪಡಿತೀವಿ ಸರ್. ನಾವು ಅನುಭವ ಅವರು ಹೇಳ್ತಾರೆ ಸರ್. ನಾವು ಆ ಥರ ಫಾಲೋ ಅಪ್ ಮಾಡಿದ್ದು ಒಳ್ಳೇದಾಗಿತ್ತು ಸರ್. ಈಗ ಪ್ರತಿ ದಿವಸ ಒಂದು 10-15 ಕೆಜಿ ಹೂವು ಸಿಗುತ್ತೆ ಅಂತಂದರೆ ಯಾವ ಸಮಯದಲ್ಲಿ ನಿಮಗೆ ಒಳ್ಳೆ ಬೆಲೆ ಇರುತ್ತೆ ಮಾರ್ಕೆಟಲ್ಲಿ? ಹಬ್ಬ ಇರ್ಬೇಕು ಸರ್, ಶ್ರಾವಣ ಮಾಸ, ದೀಪಾವಳಿ, ದಸರಾ, ಆ ಟೈಮ್ನಲ್ಲಿ ನಮಗೆ ಚೆನ್ನಾಗಿ ರೇಟ್ ಸಿಗುತ್ತೆ ಸರ್. ಹಬ್ಬಗಳು ಸಾಲು ಹಬ್ಬಗಳಿದ್ದಾಗ ರೈತನಿಗೆ ಒಂದು ಸ್ವಲ್ಪ ರೇಟ್ ಸಿಗುತ್ತೆ. ಆ ಸಮಯದಲ್ಲಿ ಯಾವ ರೀತಿ ರೇಟ್ ಸಿಗುತ್ತೆ ನಿಮಗೆ ಸರ್? 200 ರೂಪಾಯಿ ಇರುತ್ತೆ, 300 ರೂಪಾಯಿ ಇರ್ತದೆ. ಒಂಪಟ್ಟು ಹೂವು ಕಮ್ಮಿ ಇದ್ದಾಗ 500 ರೂಪಾಯಿನೂ ಹೂವು ಮಾರಿ ಬಂದಿವಿ ಸರ್ ನಾವು 1 ಕೆಜಿಗೆ. ಈ ಥರ ಹೂವು ಎಲ್ಲರೂ ಸಾಕಷ್ಟು ಜನ ರೈತರು ಬೆಳೀತಿದ್ದಾರೆ? ಇತ್ತೀಚೆಗೆ ಭಾಳ ಬೆಳೀತಿದ್ದಾರೆ ಸರ್. ಜೀವನೋಪಾಯಕ್ಕೆ ಅನ್ನೋದಕ್ಕಿಂತ ಒಂದು ವಾಣಿಜ್ಯ ಬೆಳೆ ಅನ್ನೋ ಲಾಭದಾಯಕ ಬೆಳೆ ಅನ್ನೋದ್ರಿಂದ ಜಾಸ್ತಿ ಬೆಳೆಸ್ತಾಯಿದ್ದಾರೆ ಸರ್. ಆದಷ್ಟು ನಮಗೆ ಜಾಸ್ತಿ ಎಕರೆಗಟ್ಟಲೆ ಪ್ಲಾಟ್ ಮಾಡೋಕ್ಕೇನು ನಮಗೆ ಅಚ್ಚುಕಟ್ಟಾಗಿ ಇದನ್ನ ಮಾಡ್ಬೇಕು ಸರ್. ಯಾಕೆಂದರೆ ಬರ್ತಿ ಎಲ್ಲರೂ ಎಕರೆಗಟ್ಟಲೆ ಹಾಕಿದರೆ ಅಲ್ಲಿ ಅರಿಶಿನಕ್ಕೆ ಶಕ್ತಿ ಇರೋಲ್ಲ, ರೇಟ್ ಆಟೋಮೆಟಿಕ್ಲಿ ಅದು ಕಡಿಮೆ ಆಗಿಬಿಡ್ತೈತೆ. ನಮಗೇನು ಬೆಳಗ್ಗೆ ಒಂದು ಸ್ವಲ್ಪ ಈ ಹಾಲು ಇಂಥ ಎಲ್ಲ ಇದು ಮಾಡ್ತಾವಲ್ಲ ಆ ಥರ ಒಂದು ಆದಾಯಕ್ಕೆ ಮೂಲ ಮಾಡ್ಕೋಬೇಕು ಸರ್. ಇದೇ ಒಂದು ದೊಡ್ಡ ಉದ್ಯಮ ಅಂತೂ ಮಾಡೋಕ್ಕಾಗಲ್ಲ, ಯಾಕಂದರೆ ದೊಡ್ಡ ಉದ್ಯಮ ಮಾಡಿದರೆ ಟ್ರಾನ್ಸ್ಪೋರ್ಟ್ ಮಾಡೋಕ್ಕಾಗತ್ತೆ ಅವೆಲ್ಲ, ಅದಕ್ಕೆಲ್ಲ ಭಾರಿ ಒಂದು ಪಾಲಿ ಹೌಸ್ ಟೈಪ್ ಸಿಸ್ಟಮ್ ಮಾಡ್ಬೇಕಾಗತ್ತೆ. ಆ ಥರ ಮಾಡಿದರೆ ಆ ಥರ ಮಾಡ್ಬೋದು ಸರ್, ಮಾಡೋರು ಏನದೇನಿಲ್ಲ. ಯಾವ ಸಮಯದಲ್ಲಿ ಮಾರ್ಕೆಟಲ್ಲಿ ರೇಟ್ ಕಡಿಮೆ ಇರುತ್ತೆ ನಿಮಗೆ? ಅಳುಲ್ ಅಂತ ಬರುತ್ತಲ್ಲ ಸರ್, ಗಣೇಶನ ಎಡಬರವು, ಆಷಾಢ ಅಂತ, ಆಷಾಢ ಅಲ್ಲೇ ರೇಟ್ ಕಡಿಮೆ ಇರುತ್ತೆ ಸರ್. ಮದುವೆ ಸೀಸನಾಗ ರೇಟ್ ಇರುತ್ತೆ ಸರ್, ಇದ್ದೇ ಇರ್ತದೆ ಸರ್ ಮ್ಯಾಕ್ಸಿಮಮ್. ನೀವೇ ಯಾರ ಕಟ್ ಮಾರಾಟ ಮಾಡಿದ್ರೆ ಹೆಚ್ಚು ಲಾಭ ಬರುತ್ತೇನೆ ಆ ಥರ ಏನು ಮಾಡೋದಿಲ್ಲ? ಇಲ್ಲ ಸರ್, ಆ ಥರ ಮಾಡೋಕ್ಕೆಂದರೆ ನಾವು ಮನೆಯವರ ಹರಿದ್ತೀವಿ, ಹರಿದು ಆರಾಮ ಮಾಡಬೇಕು. ಮಾರ್ಕೆಟ್ಗೆ ಹೋಗಿ ಬೆಳಗಿನ ಜಾವನೇ ಹೋಗಿ ಇದು ಮಾಡೋಕ್ಕಾಗತ್ತಲ್ಲ ಸರ್. ಆ ಥರ ನಮಗೆ ಆಗಲಿದ್ರಿಂದ ಅಂಗಡಿ ಮುಖಾಂತರ ನಾವು ಕೊಟ್ಬಿಡ್ತೀವಿ ಸರ್. ಅಂಗಡಿಗೆ ಅಲ್ಲೆಲ್ಲ ಮಾರೋ ಪಾಪ ಅವರು ಬಂದು ತಗೊಂಡೋಗಿ ಮಾರ್ತಾರೆ ಸರ್. ಮೇಲೆ ಆರಾಮ ಮಾಡ್ತಾ ಕುತ್ಕೊಂಡ್ರೆ ಇಲ್ಲಿ ಜಮೀನಿನ ಕೆಲಸಗಳು ನಡೆಯಲ್ಲ ಸರ್? ನಡೆಯಲ್ಲ ಸರ್. ಇಲ್ಲಿ ಮತ್ತೆ ನಾವು ಮೇಲೆ ಕೆಲಸ ಮಾಡೋದು ಇವತ್ತಿನ ಸದ್ಯದಲ್ಲಿ ಬರೋದು ಒಂದು ಸ್ವಲ್ಪ ಕೆಲಸ ಮಾಡ್ತಕ್ಕಂಥ ಕೃಷಿವೆ ಭಾಳ ಕಡಿಮೆ ಆಗಿದಲ್ಲ ಸರ್. ಹಂಗಾಗಿ ನಾವು ಮತ್ತೀಗ ಹಾರ ಮಾಡಿ ಹಾರನ ನಾವೇ ನಿಂತ್ಕೊಂತ ಅಲ್ಲಿ ಮಾಡಿದ್ರೆ ಇಲ್ಲಿ ಕೆಲಸಗಳು ಒಂದು ಸ್ವಲ್ಪ ಹಿನ್ನಡೆ ಹಾಕತ್ತೆ. ಈಗ ಮಾರ್ಕೆಟಲ್ಲಿ ಎಲ್ಲ ಹೋಲ್ಸೇಲ್ ಆಗಿ ಕೊಟ್ಟು ಬರ್ತೀರಾ ನೀವು ಕೆಜಿಗೆ 1 ರೂಪಾಯಿ ಅಂತ? ನಾವು ಹೋಗಿ ತೂಕ ಮಾಡಿಸ್ತೇವೆ ಸರ್. ಮಾಡಿದ್ಮೇಲೆ ಎಲ್ಲರೂ ರೈತರುಗಳು ಬಂದಿರ್ತಾವೆ, ಯಾರ್ಯಾರು ಚೆನ್ನಾಗಿರ್ತಾವೆ ಅವರು ಕೆಜಿಗಟ್ಟಲೆ ಅವ್ರು ಒಯ್ತಿರ್ತಾರೆ. ಒಯ್ದ್ಮೇಲೆ ಇಷ್ಟು ಕೆಜಿ ಆಯ್ತು, ಇಷ್ಟು ರೇಟ್ ಆಯ್ತು ಅಂತ ಕೊಡ್ತೀವಿ ಸರ್. ಹೋಲ್ಸೇಲ್ ಅಂದರೆ ಕೆಜಿ ಲೆಕ್ಕಕ್ಕೆ ಕೊಡೋದು ಸರ್. ನೀವು ಅಂಗಡಿಯವ್ರಿಗೆ ಏನಾದರೂ ಕಮಿಷನ್ ಆ ಥರ ಕೊಡಬೇಕಾ? ಹೆಂಗೆ ಕಮಿಷನ್ನು ಕೊಡಲೇಬೇಕಲ್ಲ ಸರ್. ಕೊಡ ಎಷ್ಟು 100-110 ರೂಪಾಯಿ ತಾಂತಾರ? ಇಲ್ಲ ಸರ್, ಕಡಿಮೆ ತಗೊಂತ ಸರ್. ಬರ್ತಾ ಬರ್ತಾ ಈಗ 3 ತಿಂಗಳಿಂದ ಹೂವು ಬಿಡ್ಲಿಕ್ಕೆ ಪ್ರಾರಂಭ ಆಗುತ್ತೆ ಅಂತ ಹೇಳಿದ್ರೆ ಒಂದು 1 ವರ್ಷ 2 ವರ್ಷದ ಸಸ್ಯಗಳಿಂದ ಜಾಸ್ತಿ ಇಳುವರಿ ಬರುತ್ತಾ ಹೂವು? ಇಳುವರಿ ಪಡಿಬೋದು ಸರ್. 1 ವರ್ಷಕ್ಕೊಮ್ಮೆ ಪ್ರೋನಿಂಗ್ ಮಾಡ್ಬೋದು ಸರ್. ಪ್ರೋನಿಂಗ್ ಮಾಡಿದರೆ ಇನ್ನೂ ಹೆಚ್ಚಿನ ರಾತ್ರಿ ಟಿಲ್ಲರ್ಸ್ ಗುನಿಗಳು ಕಿತ್ಕೊಂಡು ಇನ್ನೂ ಬಿಡ್ತಾವೆ ಸರ್. ಟಿಲ್ಲರ್ಸ್ ಮಾಡಿದ್ಮೇಲೆ ಒಂದು ನಂಜು ಆಗಬಾರ್ದು ಅನ್ನೋದು ಒಂದು ಔಷಧಿ ಸ್ಪೇರ್ ಮಾಡ್ಬೇಕು ಸರ್. ಪ್ರೋನಿಂಗ್ ಮಾಡಿದ್ಮೇಲೆ ತಿರುಗಿ ದಿವಸ ನಾವು ಪೇಸ್ಟ್ ಟೈಪ್ ಹಚ್ತೇವೆ ಸರ್, ಕಟ್ ಮಾಡಿದ ಜಾಗಕ್ಕೆ. 1 ವರ್ಷಕ್ಕೊಮ್ಮೆ ಮಾಡ್ತೇವೆ ಸರ್. ಇಲ್ಲಿಲ್ಲದ್ರೆ 2 ವರ್ಷಕ್ಕೊಮ್ಮೆ ಪಟ್ಟು ಮಾಡಿರ್ತೇವೆ ಸರ್. ನಮಗೆ ಜಾಗ ಕಿರಿದಾಗ್ಬಿಟ್ಕಂದ್ರೆ 1 ವರ್ಷಕ್ಕೊಮ್ಮೆ ಮಾಡ್ಬೋದು, ಇಲ್ಲಿಂದ 2 ವರ್ಷಕ್ಕೊಮ್ಮೆ ಮಾಡ್ತೇವೆ ಸರ್. ಒಂದು ಸರಿ ನಾಟಿ ಮಾಡಿದ್ಮೇಲೆ 1 ವರ್ಷದವರೆಗೆ ಇದು ಬೆಳೆ ತಗೊಂತ ಹೋಗ್ಬೋದು ಅಂತ? 4 ವರ್ಷ ತಗೊಬೋದು ಸರ್. 4 ವರ್ಷ ಸರ್. ವರ್ಷ ಭೂಮಿಗೆ ಒಂದು ಸ್ವಲ್ಪ ತಿಪ್ಪೆ ಗೊಬ್ಬರ, ಅವನ್ನೆಲ್ಲ ಭಾಳ ಹಾಕ್ಬೇಕಾಗತ್ತೆ. ಫಲವತ್ತತೆ ಮಾಡಿದ್ರೆ ಚೆನ್ನಾಗಿ ಇಳುವರಿ ಬರುತ್ತೆ ಸರ್. ವರ್ಷ ಪೂರ್ತಿ ಬಿಡ್ತಾ ಇರುತ್ತಾ ಏನಾದರೂ ಒಂದು ಎರಡು ತಿಂಗಳು ಮೂರು ತಿಂಗಳು ಮಾತ್ರ ಬಿಟ್ಟು ಮತ್ತೊಂದು ಎರಡು ತಿಂಗಳು ಅದಕ್ಕೇನಾದರೂ ರೆಸ್ಟ್ ಕೊಟ್ಟು ಅದಕ್ಕೇನಾದ್ರು ಪೋಷಕಾಂಶಗಳು ಗೊಬ್ಬರ ಗಿಬ್ಬರ ಕೊಡಬೇಕು ಈ ಥರ ಏನಾದರೂ ಇರುತ್ತಾ? ವರ್ಷ ಪೂರ್ತಿ ಬಿಡುತ್ತೆ. ವರ್ಷ ಪೂರ್ತಿ ಅಂದರೆ ಹೇಗ್ತಾರೆ ಯಾವ ಥರ ಅಂದ್ರೆ ಒಂದು ತಿಂಗಳಲ್ಲಿ 15-20 ದಿವಸ ಒಳ್ಳೆ ಜಾಸ್ತಿ ಹೂ ಬಿಡುತ್ತೆ, 10 ಕೆಜಿ ಬರ್ತೈತೆ ಅಂತ ಹೇಳ್ಕೊಡ್ಸಿ ಅಂದಾಜು. ಆಮೇಲೆ ಚಿಗುರು ಮಗ್ಗು ಕಟ್ಗೆ ಹಾಕಾರೆ ಒಂದು 5 ಕೆಜಿ ಕಮ್ಮಿ ಆಗಿರ್ತದೆ ಸರ್. ಆಲ್ಮೋಸ್ಟ್ ಆಲ್ ವರ್ಷ ಪೂರ್ತಿನೂ ಬಿಡುತ್ತೆ ಸರ್. ಇದು ಈಗ ಮೆರಾಬುಲ್ ಅಂತಾರೆ ಸರ್ ಮಾರ್ಕೆಟ್ನಲ್ಲಿ, ಸಣ್ಣ ಗುಲಾಬಿ ವರ್ಷ ಪೂರ್ತಿ ಬಿಡುತ್ತೆ ಸರ್. ಈಗ ಒಂದು ತಿಂಗಳಿಗೆ ಆಗಿರ್ಬೋದು, ಒಂದು ವರ್ಷಕ್ಕಾಗಿರ್ಬೋದು, ಎಷ್ಟು ಆದಾಯ ಬರುತ್ತೆ ನಿಮಗೆ ಈ ಹೂವಿನಿಂದ 10 ಗಂಟೆಯಿಂದ? ನೀವೇನು ಈ ಥರ ಗೊಬ್ಬರ ಪೋಷಕಾಂಶಗಳು ಔಷಧಿ ಎಲ್ಲ ಎಷ್ಟು ಖರ್ಚು ಮಾಡ್ತೀರಾ? ಅಂದ್ರೆ ನಾವು ಕಮ್ಮಿ ಅಂದ್ರೆ ಒಂದು 10,000 ರೂಪಾಯಿ ಅಂತೂ ತೆಗೆದಿಡ್ಬೋದು ಅಂತ ನಮ್ಮ ಅನಿಸಿಕೆ ಸರ್. ಒಂದು 10 ಗಂಟೆಯಿಂದ ತಿಂಗಳಿಗೆ ಖರ್ಚು ಎಷ್ಟು ಬರುತ್ತೆ? ಖರ್ಚು ಬರುತ್ತೆ ಸರ್, ಔಷಧಿ ಅದು ಎಲ್ಲ ಗೊಬ್ಬರ. ನಾವು ಈಗ ನಾವು ಅರಿತೀವಿ ಅಂದ್ರೆ ನಮ್ಮದು ಕೂಲಿ ಲೆಕ್ಕನ ಹಾಕಿ ತಕ್ಕಂಡು ಮಾರ್ಕೆಟಿಗೆ ಹೋಗೋ ಪೆಟ್ರೋಲಿಂದ ಎಲ್ಲ ಲೆಕ್ಕ ಹಾಕಿದ್ರೆ ಒಂದು 10,000 ರೂಪಾಯಿ ಉಳಿಬೋದು ಸರ್. ಔಷಧಿ ಇವತ್ತು ಎಲ್ಲ ದುಬಾರಿ ಔಷಧಿ ಆಗಿವೆ ಸರ್, ಇವಕ್ಕೆಲ್ಲ ಬ್ರ್ಯಾಂಡೆಡ್ ಕ್ವಾಲಿಟಿ ಔಷಧಿನೇ ಹೊಡಿಬೇಕಾಗತ್ತೆ ಸರ್. ಅಂದರೆ ನಿಮ್ಮ ಖರ್ಚೆಲ್ಲ ಹೋಗಿ 10,000 ರೂಪಾಯಿ ಉಳಿತಾಯ ಆಗುತ್ತೆ ಸರ್. ಮತ್ತು ಈ ಹೂವಿನ ಜೊತೆಗೆ ಚೆಂಡು ಹೂವು ಬೇರೆ ಬೆಳೀತೈತೆ ಅಂತಂದರೆ ಅದೆಷ್ಟು ಎಕರೆಯಲ್ಲಿ ಬೆಳೀತಾ ಇದ್ರೆ? ಚೆಂಡು ಹೂವು ಅದೊಂದು 1/2 ಎಕರೆಯಲ್ಲಿ ಬೆಳೀತೇವೆ ಸರ್. ಅಡಿಕೆ ಮಧ್ಯದಲ್ಲಿ ಎರಡು ಸಾಲು ಹೊಡ್ಕೊಂಡು ಸಣ್ಣ ಅಡಿಕೆ ಗಿಡದಲ್ಲಿ 2 ಸಾಲು ಮಾಡೀವಿ ಸರ್. ಒಂದು ವರ್ಷದ ಆದಮೇಲೆ ಒಂದೇ ಸಾಲ ಹಾಕ್ತೇವೆ ಸರ್, ಯಾಕಂದ್ರೆ ಬೆಸೆ ಹೊಡಿಯಕ್ಕಾರ ಗಿಡ ಅಡಿಕೆ ಗಿಡ ತುಳಿಬಾರ್ದು ಅಂತಂದು. ಇನ್ನು ಉಳಿದ್ರೆ ಹಂಗೆ ಡಯಾಂಚ ಸೆಣಬು ಹಿಂಗೆ ಇದು ಮಾಡ್ತೇವೆ ಸರ್, ಹಾಕಿರ್ತೇವೆ ಸರ್. ಹಂಗೆ ಒಂದೊಂದೇ ಪ್ಲಾಟು ಒಂದು 10 ಸಾಲ ಹಚ್ಚಿದ್ವಿ ಅಂದರೆ ಇನ್ನು 20 ಸಾಲು ಡಯಾಂಚ ಹೋಗಿರ್ತೀವಿ. ಇದು 10 ಸಾಲ ಹಂಗೇನೇನು ಹೂ ಬಿಡ್ತಿದ್ದಂಕ್ಲೆ ಇನ್ನು ಆ ಪಕ್ಕಕ್ಕೆ ಒಂದು 10 ಸಾಲು ಅದನ್ನ ಸಣ್ಣ ಡ್ಯಾನ್ಸ್ ಉಗ್ಗಿರ್ತವಲ್ಲ ಅದನ್ನ ಹದ ಮಾಡ್ಕೊಂಡು ಅದು ಆ ಪ್ಲಾಟಿಗೆ ಹಚ್ತೇವೆ ಸರ್. ಇದು ಮುಗಿತಿದ್ದಂಕ್ಲೆ ಫಸ್ಟ್ ಹಚ್ಚಿರೋದು ಮುಗಿತಿದ್ದಂಕ್ಲೆ ಅದಕ್ಕೂ ಹಂಗೆ ಹೊಲ ಹೊಡೆದು ಡ್ಯಾನ್ಸ್ ಅನ್ನೋ ಸೆಣಬರ ಆ ಋತುಮ ಬ್ಯಾಸಿಗೆ ಸೆಣಬು ಹಾಕ್ತೇವೆ ಸರ್. ಮಳೆಗಾಲದಾಗ ಡ್ಯಾನ್ಸ್ ಹಾಕ್ತೇವೆ ಅಲಸಂದಿನ ರುಕ್ಕಿ ಹಿಂಗೆ ಹಸಿರೆಲೆ ಗೊಬ್ಬರನ ಮಾಡ್ಕೊಂತಾನೆ ಹಂಗೆ ಚೆಂಡು ಹೂ ಬೆಳ್ಕೊಂತ ನಾವು ಹೋಗ್ಕೋ ಸರ್. ಈಗ ಚೆಂಡು ಹೂವಿನ ಸಸಿ ಎಲ್ಲಿಂದ ತಗೊಂಬರ್ತೀರಾ ಸರ್? ಚೆಂಡು ಹೂವು ಬೆಂಗಳೂರಿಂದ ನಾವು ತಗೊಂಬರ್ತೇವೆ ಸರ್. ಇಲ್ಲಿ ನರ್ಸರಿಗೆ ಒಂಪಟ್ಟು ಆರ್ಡ್ರ್ ಕೊಟ್ಟು ಹಾಕಿಸ್ತೇವೆ ಸರ್. ಹಾಕಿಸ್ತೇವೆ ಅಂದರೆ ಒಂಪಟ್ಟು ಏನಾಗ್ಬಿಡ್ತೈತೆ ಅಂದರೆ ಆರ್ಡ್ರ್ ಕೊಟ್ಟಾಗ ನಮ್ದು ಹೊಲ ರೆಡಿ ಆಗಲಿಲ್ಲ ಅಂದರೆ ಹಚ್ಚೋ ಒಂದು ಸಮಸ್ಯೆಗೋಸ್ಕರ ನಾವು ಬೆಂಗಳೂರಿಗೆ ಅಲ್ಲಿ ಎನಿ ಟೈಮ್ ಸಿಗ್ತಾವೆ ಅನ್ನೋ ಒಂದು ಉದ್ದೇಶಕ್ಕೆ ಅಲ್ಲಿ ಹೋಗಿ ತಗೊಂಬಂದು ಹಚ್ತೇವೆ ಸರ್. ಅದಕ್ಕೆ ಎಷ್ಟು ಅಂತರ ಕೊಡಬೇಕು ಗಿಡದಿಂದ ಗಿಡಕ್ಕೆ ಸರ್? ಅದು 1.5 ಅಡಿಗೆ ಒಂದು ಸಸಿ ಹಚ್ತೇವೆ, 1.5 ಇದ್ದ 2 ಅಡಿ ಸರ್. ಇನ್ನೇನು ಅಡಿಕೆ ಗಿಡದಾಗ ಹಚ್ತಾವಲ್ಲ ಸರ್, ಒಂದು 3-4 ಅಡಿ ಗ್ಯಾಪ್ ಅಂತ ಸಿಕ್ಕೇ ಸಿಗ್ತಾ ಸರ್. ನಾಟಿ ಮಾಡಿದ್ಮೇಲೆ ಇದು ಹೂವು ಬಿಡ್ಲಿಕ್ಕೆ ಪ್ರಾರಂಭ ಆಗಬೇಕಂದ್ರೆ ಎಷ್ಟು ತಿಂಗಳು ನಿರ್ವಹಣೆ ಮಾಡಬೇಕಾಗತ್ತೆ? ಚೆಂಡು ಹೂವು 50-55 ದಿವಸಕ್ಕೆ ಬರುತ್ತೆ ಸರ್. ಒಂದು ತಿಂಗಳದಾಗ ಕೆಲಸ ಮಾಡ್ಕೋಬೇಕು ಸರ್ ಚೆಂಡು ಹೂವು ಹಚ್ಚಿ. ಅದಕ್ಕೆ ದೂರನ ಗೊಬ್ಬರ ಇಡ್ಬೇಕು ಸರ್, ಭಾಳ ಹತ್ರನೂ ಇಟ್ಟರೆ ಗಿಡ ಸತ್ಬಿಡ್ತಾವೆ ಸಣ್ಣ ಸಸಿ. ಚೆಂಡು ಹೂವು ಮಾತ್ರ ಭಾಳ ಸೂಕ್ಷ್ಮ ಸರ್, ಗೊಬ್ಬರ ಫರ್ಟಿಲೈಸರ್ ಐತಲ್ಲ ಸರ್, ನೀರೇನು ಕೊಟ್ಟು ನಡೀತದೆ ಸರ್. ಅಲ್ಲಿ ಮುಟ್ಟೆ ನೀರು ಕೊಡ್ತೇವೆ ಸರ್, ಕುಂಟೆ ಹೊಡಿಬೇಕು, ಕಳೆ ತೆಗಿಬೇಕು, ಅವ್ನು ಮಾಮೂಲಿ ಮಾಡಲೇಬೇಕಲ್ಲ ಸರ್, ಮಾಡಲೇಬೇಕು. ಗೊಬ್ಬರ ಮಾತ್ರ ಒಂದು ಸ್ವಲ್ಪ ಅಂತರ ಬಿಟ್ಟು ಹಾಕ್ಬೇಕು ಸರ್, ಇಲ್ಲದ ಅದು ಒಂದು ಸ್ವಲ್ಪ ಗೊಬ್ಬರ ಬರೀ ಎಲೆಗೆ ಸುಡಿದ್ರೆ ಸುಟ್ಟಂಗೆ ಆಗಿಬಿಡ್ತದೆ ಸರ್. ಚೆಂಡು ಅಶ್ವಕ್ಷ್ಮಿ ಸರ್ ಸರ್, ಇದೂ ಪ್ರತಿ ದಿವಸ ಹೂವು ಬಿಡುತ್ತಾ? ಹ್ಞೂ ಸರ್, ಚೆಂಡು ಹೂವು 50-55 ದಿವಸಕ್ಕೆ ಸ್ಟಾರ್ಟ್ ಆದಮೇಲೆ ಒಂದು ಮತ್ತೆ 1.5-2 ತಿಂಗಳು ಹೂವು ಹರಿಬೋದು ಸರ್. ಮಾರ್ಕೆಟಲ್ಲಿ ಇದಕ್ಕೂ ಒಳ್ಳೆ ಬೆಲೆ ಇರುತ್ತಾ? ಇರುತ್ತೆ ಸರ್, ಭಾಳ ಅಂತ ಏನಲ್ಲ, ಹಬ್ಬ ಇದ್ದಾಗ ಒಂದು ಸ್ವಲ್ಪ ರೇಟ್ ಸಿಕ್ಕೇ ಸಿಗ್ತದೆ ಸರ್. ಮಾಮೂಲಿ ಮ್ಯಾಕ್ಸಿಮಮ್ 1-20 ರೂಪಾಯಿ ಹಿಂಗೆ ಸಿಗುತ್ತೆ ಬಿಡದಿಂದಲ್ಲಿ ಕೆಜಿಗೆ. ಹಬ್ಬದ ಸಮಯದಲ್ಲಿ ಒಳ್ಳೆ ಬೆಲೆ ಸಿಗುತ್ತೆ ಸರ್. ಇದು ವರ್ಷ ಪೂರ್ತಿ ಬರುತ್ತಾ? ಇದು ಏನಾದರೂ ಸ್ವಲ್ಪ ದಿವಸ ಹೂವು ಬಿಟ್ಟು ನಂತರ ಬಿಡೋದಿಲ್ಲ ಆ ಥರ ಏನಾದರೂ ಇರುತ್ತಾ? ಇಲ್ಲ ಸರ್, ಅದು ಹಚ್ಚಿದ ಮೇಲೆ 2 ತಿಂಗಳಾದಮೇಲೆ 2 ತಿಂಗಳು ಅಷ್ಟೇ ಸರ್. ಅದು 4 ತಿಂಗಳು ಕ್ರಾಫ್ಟ್ ಬೆಳೆ, 2 ತಿಂಗಳು ನಿರ್ವಹಣೆ ಮಾಡೋದು, 2 ತಿಂಗಳು ಹೂವು ಪಡ್ಕೊಳೋದು. ಹೌದು ಸರ್, ಹೌದು ಸರ್. 2 ತಿಂಗಳು ನಾಟಿ ಮಾಡಿದ 2 ತಿಂಗಳು ಹೂವು ಸ್ಟಾರ್ಟ್ ಆಗುತ್ತೆ, ಅತ್ತಾಗ 2 ತಿಂಗಳು ಹೂವು ಬಿಡುತ್ತೆ ಸರ್. 2 ತಿಂಗಳಾದಮೇಲೆ ಗಿಡ ಹಾಳಾಕವು ಮತ್ತು ಬೇರೆ ಪ್ಲಾಟ್ಗಳು ಹಚ್ಕೊಂತವೆ ಹಿಂಗೆ ಸರ್. ಇದು ಈ ದಸರಾ ದೀಪಾವಳಿ ಬಂದರೆ ಒಳ್ಳೆ ಬೆಲೆ ಸಿಗುತ್ತೆ ಅಂತಾರಲ್ಲ, ಆ ಒಂದು ಟೈಮಿಗೆ ಬರೋಂಗೆ ಏನಾದರೂ ನೀವು ಪ್ಲಾನ್ ಮಾಡಿ ನಾಟಿ ಮಾಡ್ತಾರೆ ಹೆಂಗೆ ಮಾಡ್ತೀರಿ? ಹ್ಞೂ ಸರ್, ಮಾಡ್ತೀವಿ ಸರ್. ಆಲ್ಮೋಸ್ಟ್ ಆಲ್ ಎಲ್ಲರೂ ಮಾಡ್ತಾರಲ್ಲ ಸರ್, ಸಿಕ್ತೈತೆ. ಒಂದು ಮೀಡಿಯಮ್ ರೇಟ್ ಸಿಗ್ತದೆ ಸರ್. ಈಗ ಹೂವು ಯಥೇಚ್ಛವಾಗಿ ಹೂವು ಬೇರೆ ಇದ್ರಿಂದ ಮಾಡಿದ್ದ ಇದಕ್ಕೇನು ತೊಂದರೆ ಆಗಲ್ಲ ಸರ್. ಅಂದರೆ ಹಬ್ಬ ಇದ್ದಾಗ ಒಂದು ಸ್ವಲ್ಪ ರೇಟ್ ಸಿಗ್ತದೆ ಸರ್. ಈ ದಸರಾ ದೀಪಾವಳಿ ಸಮಯದಲ್ಲಿ ಏನು ಹಾರ ಕಟ್ಟಿ ಮಾರಾಟ ಮಾಡ್ತಾರೆ, ಅದನ್ನ ಕೆಜಿ ಗಟ್ಟಲೆ ನಾವು ಕೆಜಿ ಗಟ್ಟಲೆ ಕೊಟ್ಟೆ ಮಾಡ್ತೇವೆ. ಎಷ್ಟೆಷ್ಟು ಕೆಜಿ ಸಿಗುತ್ತೆ ಒಂದೊಂದು ದಿವಸಕ್ಕೆ? ಅದು 50 ಕೆಜಿ ತನೂ ಹೂವು ಹರಿಬೋದು ಸರ್. ಒಂದು 4,000 ಗಿಡಕ್ಕೆ 1/2 ಎಕರೆಗೆ 4,000 ಗಿಡ ಹಾಕ್ತಾರೆ? ಹ್ಞೂ ಸರ್, 1/2 ಎಕರೆ ಮೇಲೆ ಬರುತ್ತೆ ಸರ್, ಹಾಕ್ತು. ಇದನ್ನು ಯಾವ ಸಮಯದಲ್ಲಿ ಬಿಡಿಸಿ ಮಾರ್ಕೆಟಿಗೆ ತಗೊಂಡು ಹೋಗ್ಬೇಕು? ಇದು ಬೆಳಗ್ಗಿನ ಜಾವನೇ ಸರ್, ಇದು ಇದು ಬೆಳಗ್ಗೆನೇ ಹೂವಿನ ಮಾತ್ರ ಬೆಳಗ್ಗೆನೇ. ಏನು ನಾಳೆ ಅಂದರೆ ಇವತ್ತು ಸಾಯಂಕಾಲ ಹರಿದ್ರೆ ಅದು ಮಾಸಲಾಗಿ ಬಿಡ್ತಾವಲ್ಲ ಸರ್. ಏನಾದರೂ ಫ್ರೆಶ್ ಐಟಮೇ ಒಯ್ಬೇಕು ಸರ್. ಇದು ಚೆನ್ನಾಗಿ ಚೆಂಡು ಹೂವು ಇಳುವರಿ ಬರ್ಬೇಕಂದ್ರೆ ಅದಕ್ಕೆಲ್ಲ ಲಘು ಪೋಷಕಾಂಶಗಳು, ಗೊಬ್ಬರ, ನೀರಿನ ನಿರ್ವಹಣೆ ಎಲ್ಲ ಯಾವ ರೀತಿ ಮಾಡ್ತಾರೆ? ಯಾವುದೇ ಬೆಳೆಗೆ ಭೂಮಿಗೆ ಲಘು ಪೋಷಕಾಂಶಗಳ ಮಿಶ್ರಣ ಮಾಡಲೇಬೇಕು. ನಾವು ಸ್ವಲ್ಪ ಸರ್ಕಾರಿ ಗೊಬ್ಬರನ ಹಾಕ್ಬೇಕು. ಚಿಪ್ಪೆ ಗೊಬ್ಬರಗಳು, ದನ ಕರ ಎಲ್ಲ ಕಟ್ಟಿಗೆ ಕಮ್ಮಿ ಆಗಿಬಿಟ್ಟೈತಿ. ಆದಷ್ಟು ಹಸಿರೆಲೆನ ಗೊಬ್ಬರನಾರ ನಾವು ಮಾಡ್ಕೋಬೇಕು ಸರ್ ಭೂಮಿಗೆ. ಹಂಗೆಲ್ಲ ಮಾಡ್ತೀವಿ ಸರ್. ಹಸು ಸಾಕಾಣಿಕೆ ಮಾಡಿದಂತ ಕೊಟ್ಟಿಗೆ ಗೊಬ್ಬರನು ಸಿಗುತ್ತೆ ಅಂತ? ಸಿಗುತ್ತೆ ಸರ್. ಎಲ್ಲ ಹೊಲಕ್ಕೂ ಅಂತೂ ಆಗಲ್ಲ. ಅಡಿಕೆ ಗಿಡಕ್ಕೆ ಬಳಸ್ತೀವಿ ಸರ್. ಮತ್ತು ಈಗ ಹಸಿರೆಲೆ ಗೊಬ್ಬರ ಮಾಡಿರ್ತಾವಲ್ಲ, ಈಗಿನ್ನೇನು ಮಾರ್ಕೆಟ್ನಲ್ಲಿ ಲಘು ಪೋಷಕಾಂಶಗಳು ಸಿಕ್ಕೇ ಸಿಗ್ತಾವೆ. ಅದಕ್ಕೆ ಎಷ್ಟು ಬೇಕೋ ಅಂತ ನಾವು ತಜ್ಞರ ಸಲಹೆ ಕೇಳಿ ಆ ಥರ ಹಾಕ್ತೇವೆ ಸರ್. ಈಗ ಈ ಚಿಕ್ಕದು ಗುಲಾಬಿ ಹೂವನ್ನು ಬೆಳೀತಾರೆ, ಈ ಚೆಂಡು ಹೂವನ್ನು ಬೆಳೀತಾರೆ, ಯಾವುದು ಲಾಭದಾಯಕ ಅನ್ಸುತ್ತೆ ಎರಡು ಬೆಳೆಯಲ್ಲಿ ನಿಮಗೆ? ನಮಗೆ ಇದು ಗುಲಾಬಿಯಲ್ಲಿ ಲಾಭದಾಯಕ ಆಗುತ್ತೆ ಸರ್. ಚೆಂಡು ಕಮ್ಮಿ ರೇಟ್ ಅಂದ್ರೂ ಅದಕ್ಕೆ ಒಂದು ಕಡಿಮೆ ಔಷಧಿ ತಗೊಳ್ತದೆ ಸರ್. ಇದು ವಾರಕ್ಕೊಮ್ಮೆ ನಾವು ಸ್ಪ್ರೇ ಮಾಡ್ಬೇಕು ಗುಲಾಬಿಗೆ. ಅದು ಒಂದು 15 ದಿವಸ ಒಂದು 3 ಸಲ 4 ಸಲ ಔಷಧಿ ಹೊಡೆತಿಗೆ ಚೆಂಡು ಹಾಳಾಗಿ ಬಿಡ್ತೈತಿ. ಒಂದು ಲೆಕ್ಕಕ್ಕೆ ನೋಡಿದರೆ ಎರಡು ರೇಂಜು, ಆದರೆ ಸ್ವಲ್ಪ ಗುಲಾಬಿನೇ ಜಾಸ್ತಿ ಲಾಭದಾಯಕ ಆಗತ್ತೆ ಸರ್. ಒಂದು 20-25 ಕೆಜಿ ಹೂ ಹರಿಬೋದು ಸರ್ ಚೆಂಡು ಹೂ. ಆದರೆ ಚೆಂಡು ಸಾಕ್ತದೆ ಸರ್. ಹ್ಞೂ ಸರ್. ಗುಲಾಬಿ ಸಾಗಲ್ಲ, ಲೇಬರ್ ಲೆಕ್ಕ ಇಟ್ಕೊಂಡ್ರೆ ಎಲ್ಲ ಒಂದು ಅವರೇಜ್ ಅಲ್ಲೇದಲ್ಲೇ. ಆದರೂ ಇದ್ದಿದ್ರಾಗ ಒಂದು ಸ್ವಲ್ಪ ಮೆರಾಬೆಲ್ ಬೇಡಿಕೆನೂ ಜಾಸ್ತಿ ಇರೋದ್ರದ್ದು ಗುಲಾಬಿನೇ ಸ್ವಲ್ಪ. ಈ ಚೆಂಡುವನ್ನು ಹಬ್ಬದ ಸಮಯದಲ್ಲಿ ಮಾತ್ರ ಬೆಳೀತೀರಾ ಅಥವಾ ಬಿಡದಿಂದಲೂ ಬೆಳೀತಲೇ ಇರ್ತೀರಾ? ನಾಟಿ ಮಾಡಿ ಶ್ರಾವಣದಿದ್ದ ಸ್ಟಾರ್ಟ್ ಆಗೈತೆ ಸರ್. ಶ್ರಾವಣದಿದ್ದ ಮತ್ತೊಂದು 2 ತಿಂಗಳ ಹೂವು ಬರುತ್ತೆ ಸರ್. ದಸರಾ ದೀಪಾವಳಿಗೋಸ್ಕರ ಒಂದು ಪಟ್ ಪ್ಲಾಟ್ ಹಚ್ಕೊಂತವೆ ಸರ್. ತಿರ್ಗ ಬೇಸಿಗೆಯಲ್ಲಿ ಮದುವೆ ಸೀಸನ್ ಇರುತ್ತಲ್ಲ, ಆ ಮೂಮೆಂಟ್ನ ಒಂದ್ಸಲ ಮಾಡ್ಕೊಂತವೆ ಸರ್. ಈಗ ಶ್ರಾವಣದಲ್ಲಿ ಬೆಳೆ ಬರ್ತಾ ಇದೆಯಾ? ಹ್ಞೂ ಸರ್, ಬರ್ತಾ ಇದೆ ಸರ್. ಒಳ್ಳೆ ಬೆಲೆ ಇದೆಯಾ? 20-30 ರೂಪಾಯಿ 30 ರೂಪಾಯಿ ಇದೆ ಸರ್. ಈ 20-30 ರೂಪಾಯಿ ಸಿಕ್ಕರೆ ಸಾಕಾಗುತ್ತಾ, ಏನೇನು ಬೇಕಾಗಿತ್ತು ರೇಟ್ ಅನ್ಸುತ್ತಾ? ರೇಟ್ ಬೇಕತ್ತೆ ಸರ್. ಮತ್ತೆ ಈಗ ಮಾಮೂಲಿ ಮಾರ್ಕೆಟ್ನಲ್ಲೇ ಬೆಳೆ ಹೆಚ್ಚಂಕೆ ಜಾಸ್ತಿ ಆಗೋದಿರದ್ದ 30 ರೂಪಾಯಿ ಬರುತ್ತೆ. ಮತ್ತಿನ್ನೇನು ಈಗ ಬೇರೆ ಬೇರೆ ಸಣ್ಣ ಅಡಿಕೆ ಗಿಡಗಳು ಅಲ್ಲಿ ನಾವು ಬೇರೆ ಏನು ಬೆಳೆಯೋಕ್ಕಾಗಲ್ಲ ಸರ್. ಆ ಥರ ಈಗ ಹೂವಿಂದ್ರಾಗ ಮತ್ತು ತರಕಾರಿ ಅದಕ್ಕೆಲ್ಲ ಜನ ಬೇಕು, ಮಾಡ್ಬೋದು ಸರ್. ಅದ್ರಾಗೂ ನಮ್ದು ಒಂದು ಸ್ವಲ್ಪ ನೀರಾವರಿ ಏರಿಯಾ ಆಗುತ್ತೆ, ತರಕಾರಿ ಅಷ್ಟು ಉತ್ಕೃಷ್ಟವಾಗಿ ಬರೋದಿಲ್ಲ ಅಂತ ನನ್ನ ಭಾವನೆ ಸರ್. ಬರೋದೂ ಇಲ್ಲ ಸರ್. ಈ 20-30 ರೂಪಾಯಿ ರೇಟ್ ಸಿಕ್ಕರೆ ಏನು ಲಾಸ್ ಆಗಲ್ಲ ನಿಮಗೆ? ಲಾಸ್ ಏನು ಆಗಲ್ಲ ಸರ್. ಲಾಸ್ ಅಂತ ಭಾರಿ ಲಾಸ್ ಅಂತ ಆಗಲ್ಲ. ಮಾಡಿದ ಖರ್ಚಾಗಿ ಒಂದೇನ ನಾವು ಬೇರೆ ತಕ್ಕ ಕೂಲಿ ಹೋಗಿಲ್ದಂಗೆ ಈ ಲೆಕ್ಕಕ್ಕೆ ಅಂತೂ ನಡೆ. ಬೇರೆ ಕಡೆ ಕೂಲಿ ಮಾಡೋದಕ್ಕಿಂತ ನಮ್ಮ ಜಮೀನಲ್ಲಿ ನಾವು ಕೆಲಸ ಮಾಡ್ದಂಗೆ ಆಗುತ್ತೆ, ಬೆಳೆನ ತಾಣಂಗೆ ಆಗತ್ತೆ ಸರ್. ಆ ಚೆಂಡು ಒಂದು ಸ್ವಲ್ಪ ಅದು ಗೊಬ್ಬರದ ಚೆಂಡುವಿನ ಭೂಮಿ ಕಸು ಅಂತಾರೆ, ಕಸು ಆಗ್ಬೋದು ಸರ್. ಈ ಹೂವಿನ ಜೊತೆಗೆ ಹೈನುಗಾರಿಕೆ ಮಾಡ್ತೀವಿ ಅಂತಂದ್ರೆ ಎಷ್ಟು ಹಸು ಸಾಕಾಣಿಕೆ ಮಾಡಿದ್ರೆ ಅದು ಪ್ರತಿ ದಿವಸ ಎಲ್ಲ ಎಷ್ಟು ಲೀಟರ್ ಹಾಲು ಸಿಗುತ್ತೆ? 2 ಹಸು ಅದಾವೆ ಸರ್. ಮನೆಗೆ ಒಂದು ದಿನಕ್ಕೆ ಒಂದು 3 ಲೀಟ್ರ್ ಹಾಲು ಬಳಸ್ತೀವಿ ಸರ್. ದಿನಕ್ಕೆ ಒಂದು 10 ಲೀಟ್ರ್ ಹಾಲು ಅಲ್ಲೇ ನಮ್ಮೂರಾಗ ಡೈರಿ ಐತೆ ಸರ್, ಡೈರಿಗೆ ಹಾಕ್ತೀವಿ. ಈಗ ಮತ್ತೀಗ ಸಣ್ಣ ಅಡಿಕೆಗಳು ಸೈಡ್ನಾಗೆ ಒಂದು ಸ್ವಲ್ಪ ಮೇವಿನ ಜೋಳ ಎಲ್ಲ ಜಯದೇವ್ ಡಾಕ್ಟ್ರು ಮಲ್ಟಿ ಕಟ್ಟಿಂಗ್ ಬೀಜ ಕೊಟ್ಟಿದ್ರು, ಆ ಥರ ಸೊಪ್ಪಿ ಕೊಯ್ದು ಮತ್ತು ಜಾನುವಾರುಗಳಿಗೆ ಹಸಿ ಮೇವು ಬೇಕೇ ಬೇಕಲ್ಲ ಸರ್. ಮೇಪೇರ್ ಪಪೇರ್ ಹಾಕ್ಬೋದು ಸರ್. ಅದು ಮೇಪೇರ್ ಜಾಸ್ತಿ ಕಸು ಹೇಳ್ಕೊಳ್ತೈತಿ, ಅಡಿಕೆ ಗಿಡಗಳು ಜಾಸ್ತಿ ಹೇಳೈತಲ್ಲ. ಈ ದ್ವಿದಳ ವಾಲ್ಸಂತ ಪಲ್ಸಂತ ಇಂಥವೆಲ್ಲ ಉಕ್ಕಂದಿರ್ತಾವ ಸರ್. ಸಜ್ಜೆ ಅವನ್ನೆಲ್ಲ ದಿನ ಒಂದುವರೆ 2 ವರೆ ಎಲ್ಲ ಕೆಲಸ ಸಾಯಂಕಾಲ ಟೈಮ್ ತಗೊಂಬಂದು ಇದು ಮಾಡ್ತೇವೆ ಸರ್. ಮತ್ತು ಭತ್ತದ ಹುಲ್ಲು ಇರುತ್ತಲ್ಲ, ಹಂಗಾಗಿ ನಮಗೆ ರೈತರಿಗೆ ಇನ್ನೇನು ಹೈನುಗಾರಿಕೆ ಚೈನ್ ಲಿಂಕ್ ಇದ್ದಂಗೆ ಅಲ್ಲ ಸರ್, ಬೇಕೇ ಬೇಕು ನಮ್ಗೆ ಹೈನುಗಾರಿಕೆ. ಈ ಅಡಿಕೆ ತೋಟ, ಹೂವಿನದು, ಚೆಂಡು ಹೂವು ಎಲ್ಲ ನೋಡ್ಕೊಂಡು ನೀವು ಹೈನುಗಾರಿಕೆ ಮಾಡಲಿಕ್ಕೆ ಸಮಯ ಸಿಗುತ್ತಾ? ಮನೆಯಲ್ಲಿ ಎಲ್ಲರೂ ಸಹಕಾರ ಮಾಡ್ತಾರೆ, ಸಮಯ ಸಿಗುತ್ತೆ ಸರ್. ಮತ್ತು ಬೆಳಗ್ಗೆ ನಾವು ಸ್ವಲ್ಪ ಆದಷ್ಟು ಗಾರ್ಡನ್ 6 ಗಂಟೆಗೆ ಎದ್ದು ಒಂದು ಅವರ್ ಇದನ್ನ ಮಾಡಿ ಆಮೇಲೆ ಹೂವಿಂದ ಹರ್ಕೊಂಡು ಬಂದು ಹೂವಿಂದೆಲ್ಲ ಮುಗಿಸಿದ್ಮೇಲೆ ಅಡಿಕೆ ತೋಟ ಅಂದ್ರೆ ಒಂದು ವರ್ಷಕ್ಕೊಮ್ಮೆ ಫಸಲು ಬರೋದ್ರಿಂದ ಮ್ಯಾನೇಜ್ ಮಾಡ್ತೀವಿ ಸರ್. ಯಾಕಪ್ಪಂದ್ರೆ ಈ ಹಾಲು ಕರೆದು ಡೈರಿ ಕೊಡೋದು ಅದೇ ಸಮಯಕ್ಕೆ, ನೀವು ಹೂವನ್ನು ಅರಿಯೋದು ಅದೇ ಸಮಯಕ್ಕೆ ಬರೋದ್ರಿಂದ ಈ ಟೈಮು ಕಷ್ಟ ಆಗುತ್ತಾ ಆ ಸಮಯದಲ್ಲಿ? ನಾವು ಹಾಲು ಬೆಳಗ್ಗೆ ಗಾಡ ಎದ್ದು ಸಗಣಿ ಹೊಡ್ಕೊಂಡು ಹಾಲು ಕರೆದು ಇಟ್ಟಿರ್ತೀವಿ ಸರ್. ಮಕ್ಕಳು ಅದಾರಲ್ಲ, ಹೋಗಿ ಡೈರಿಗೆ ಹಾಕಿ ಬರ್ತಾರೆ. ಅವ್ರು ಸ್ಕೂಲ್ಗೆ ಹೋಗೋದು 9 ಗಂಟೆ ಇದ್ದಲ್ಲ, ಹಂಗಾಗಿ ಮಕ್ಳು ಹಾಕಿ ಬರ್ತಾರೆ ಸರ್. ಉಳ್ ಟೈಮ್ನೇನು ನಾವು ಹಾವು ಹಾಲು ಅವ್ರು ಒಯ್ದಿರ್ತಾರೆ, ನಾವು ಇನ್ನೇನು ಹೂವು ಪೂವಿಂದ ಎಲ್ಲ ಮುಗಿಸ್ಕೊಂಡು ನೀರು ನಡಿ ಎಲ್ಲ ಈಗೆಲ್ಲ ಅಡಿಕೆ ಗಿಡಗಳಿಗೆಲ್ಲ ಡ್ರಿಪ್ ಅಲ್ಲ ಸರ್, ಏನು ನೀರು ಕಟ್ಟಂಗಿಲ್ಲ ಮಾಡೋಂಗಿಲ್ಲ. ಡ್ರಿಪ್ ಬೋರ್ ಕರೆಂಟ್ ಬಂದಾಗ ಡ್ರಿಪ್ ಆನ್ ಮಾಡೋದು, ಇದನ್ನೆಲ್ಲ ನಮ್ಮ ಒಕ್ಕಲ್ತನದ ಕೆಲಸ ಕಾರ್ಯಗಳನ್ನ ಮಾಡೇ ಮಾಡ್ತೀವಿ ಸರ್. ಜಮೀನಿಗೆಲ್ಲ ನೀರು ಸಾಕಾಗುತ್ತಾ? ಹ್ಞೂ ಸರ್, ಬೋರ್ಗಳು ಅದಾವು, ಚಾನಲ್ ನೀರು ಇದೆ ಸರ್, ಸಾಕಾಗ್ತದೆ ಸರ್. ಈ ಹೈನುಗಾರಿಕೆ ಮಾಡೋದ್ರಿಂದ ಗೊಬ್ಬರ ಬರುತ್ತಲ್ಲ, ಏನು ಮಾರಾಟ ಮಾಡ್ತಾರೆ ನಿಮ್ಮ ಜಮೀನಿಗೆ ಕೊಡ್ತೀರಿ? ಇಲ್ಲ ಸರ್, ಮಾರಾಟ ಏನು ಮಾಡಲ್ಲ ಸರ್. ನಾವು ಆಕಳ ಎರಡೇ ಇರೋದ್ರಿಂದ ಜೀವಾಮೃತ ಮಾಡ್ಬೇಕು ಸರ್. ಆ ಜೀವಾಮೃತ ನಮ್ಮ ಕೈಲಿ ಇನ್ನೂ ಮಾಡೋಕ್ಕಾಗ್ತಾ ಇಲ್ಲ. ಅದಕ್ಕಾಗೆ ಮನೆಯಿಂದ ಒಂದು ಸ್ವಲ್ಪ ದೊಡ್ಡದೊಂದು ಗುಂಡಿ ಹೊಡಿಸೇವೆ ಸರ್. ಒಂದು 2 ಲೋಡು ಕೆರೆ ಮಣ್ಣು ತಿಪ್ಪಿ ಏರಿದ ಮೇಲೆ ಕೆರೆ ಮಣ್ಣು ತಂದು ಅದಕ್ಕೆ ಹಾಕಿರ್ತೇವೆ ಸರ್. 5 ದಿನ ಸಗಣಿ ಅದ್ರ ಮೇಲೆ ಹಾಕ್ತೀವಿ, ಗಂಜಲೆಲ್ಲ ಅದ ಗುಂಡಿಗೆಲ್ಲ ಹೋಗುತ್ತೆ ಸರ್. ಭೂಮಿ ಲೆಕ್ಕಕ್ಕೆ ಇಟ್ಟಿಗೆ ಇದೆ ಸರ್. ತಿರ್ಗ ಗೊಬ್ಬರ ಏರ್ಸ್ಬೇಕಂದ್ರೆ ಜೆ ಸಿ ಪಿಗೆ ಅದನ್ನ ಒಂದು ಇನ್ನೊಂದು ತಿಂಗಳ ಮುಂಚೆ ಗೊಬ್ಬರ ಏರ್ಸೋ ಮುಂಚೆ ಅದನ್ನ ಜೆ ಸಿ ಪಿ ತಿರುವಿ ಹಾಕಿ ಪಕ್ಕಕ್ಕೆ ಹಾಕ್ಸ್ಕೊಂಬಿಡ್ತಾನೆ ಸರ್. ಅದನ್ನ ಸ್ವಲ್ಪ ಡ್ರೈ ಆದಂಗೆ ಕತ್ತಿ ಅದನ್ನ ಹೊಲಕ್ಕೆ ಏರ್ತವೆ ಸರ್. ಎಲ್ಲ ಫಲವತ್ತತೆ ಚೆನ್ನಾಗಿ ಮಾಡ್ತೀರ? ಹ್ಞೂ ಸರ್, ಮಾಡ್ತೇವೆ ಸರ್. ಒಟ್ಟಾರೆಯಾಗಿ ಅಡಿಕೆ, ಚೆಂಡು ಹೂವು, ಹೈನುಗಾರಿಕೆ ಎಲ್ಲ ಒಳ್ಳೆ ಆದಾಯ ತಂದು ಕೊಡ್ತಾ ಇದೆಯಾ ನಿಮಗೆ? ಕೊಡುತ್ತೆ ಸರ್, ಕೊಡುತ್ತೆ. ಹ್ಞೂ ಸರ್, ನೆಮ್ಮದಿಯಿಂದ ಜೀವನ ಮಾಡೋಕ್ಕೆ ಏನು ತೊಂದರೆ ಏನಿಲ್ಲ ಸರ್. ಎಷ್ಟು ಜನ ನಿಮ್ಮ ಮಕ್ಕಳು? ನಮಗೆ ಇಬ್ಬರು ಸರ್, ನನಗೆ ಒಂದು ಹೆಣ್ಣು ಒಂದು ಗಂಡು. ಮಕ್ಕಳು ಏನಾದರೂ ಈ ಕೃಷಿ ಬದುಕಲ್ಲಿ ಸಹಾಯ ಮಾಡ್ತಾರ? ಇನ್ನು ಸಣ್ಣ ಮಕ್ಕಳು ಸರ್, 4ನೇ ಕ್ಲಾಸ್ 5ನೇ ಕ್ಲಾಸ್ ದಾವಣಗೆರೆಗೆ ಸ್ಕೂಲ್ಗೆ ಹೋಗ್ಕವು. ಸಣ್ಣ ಪುಟ್ಟ ಅಂದ್ರೆ ಏನೇನೇನು ಸಣ್ಣ ನೋಡ್ರಿ ಸರ್. ಮನೆಗೆಲ್ಲ ಈ ಕೃಷಿ ಮಾಡ್ಲಿಕ್ಕೆ ಯಾರ್ಯಾರು ಸಹಕಾರ ಮಾಡ್ತಾರೆ ನಿಮ್ಮ ಮನೆಗೆ? ನಮ್ಮ ಮನೆಯವ್ರು ಸಹಕಾರ ಮಾಡ್ತಾರೆ ಸರ್. ಭಾನುವಾರ ದಿವಸ ಇದ್ದಾಗ ನಮ್ಮ ತಮ್ಮ ಅವರೆಲ್ಲ ಸಹಕಾರ ಮಾಡ್ತಾರೆ ಸರ್. ಸೊಸೆ ಎಲ್ಲ ಸಹಕಾರ ಮಾಡ್ತಾರೆ ಸರ್. ಅವರು ಕೆಲಸಕ್ಕೆ ಹೋಗ್ತಾರೆ, ಭಾನುವಾರ ಇದ್ದಾಗ ಸಹಕಾರ ಮಾಡ್ತಾರೆ. ಇನ್ನುಳಿದಾಗ ನಮ್ಮ ಕೈಲಿ ಅದು ಎಷ್ಟಾಗಿರ್ತದೆ ಅಷ್ಟು ಮಾಡ್ತೇವೆ ಸರ್. ಇಲ್ಲಿಲ್ಲದ ಒಂದೊಂದು ದಿವಸ ಒಬ್ಬೊಬ್ರು ಲೇಬರ್ ಕರ್ಕೊಂಡು ನಮ್ಮ ಕೆಲಸಗಳನ್ನ ಮಾಡ್ಕೊಂತೇವೆ ಸರ್. ಔಷಧಿ ಪೌಷಧಿ ಹೊಡೆಯಲಿಕ್ಕೆ ಬೇಕೇ ಬೇಕಾಗುತ್ತೆ ಸರ್, ಅವಾಗ ಕರ್ಕೊಂಡು ಮಾಡ್ಕೊಂತೇವೆ ಸರ್. ಈಗ ಸಾಕಷ್ಟು ಜನ ಹುಡುಗರು ಏನು ಈ ಕೃಷಿ ಲಾಭದಾಯಕ ಅಲ್ಲ ಅಂತಂದ್ಬಿಟ್ಟು ಬೆಂಗಳೂರು ಮೈಸೂರು ಆ ಕಡೆ ಎಲ್ಲ ಕಂಪ್ನಿ ಫ್ಯಾಕ್ಟ್ರಿ ಅಂತೆಲ್ಲ ಹೋಗ್ತಾರೆ. ನೀವು ಇಷ್ಟು ಚೆನ್ನಾಗಿ ಕೃಷಿ ಮಾಡಿ ಇದರಲ್ಲೇ ಲಾಭ ಕಾಣ್ಕೊಳ್ತಾ ಇದ್ರ, ಈಗಿನ ಹುಡುಗ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಇಲ್ಲ ಸರ್, ಒಕ್ಕಲ್ತನಾಗದ್ದ ವಿಮುಖರಾಗಬಾರ್ದು ನಾವು ಯುವಕರು. ಅದರಲ್ಲಿ ಈಗೆಲ್ಲ ಬೇಕಾದಂಥ ಒಂದು ಎಲ್ಲ ಸ್ಪೆಷಾಲಿಟಿ ಬರೋದ್ರದ್ದ ತಂತ್ರಜ್ಞಾನ ಮುಖಾಂತರ ಬೆಳೆದ್ರೆ ಇದು ಆಗ್ಬೋದು. ಆದ್ರೂ ಒಂದು ನಮ್ಮ ಕೃಷಿಯಲ್ಲಿ ಒಂದು ಮ್ಯಾಕ್ಸಿಮಮ್ ಪ್ರೈಸ್ ಅಂತಾರಲ್ಲ ಸರ್, ಬೆಂಬಲ ಬೆಲೆ ಇಲ್ಲ, ಹಾಗಾಗಿ ಒಂದು ಸ್ವಲ್ಪ ವಿಮುಖರಾಗ್ತಾ ಐತಿ. ಶ್ರಮ ಮಾಡಿದ್ರೆ ಏನು ಬೆಂಗಳೂರಾಗೆ ದುಡಿಯೋದ, ಇಲ್ಲೇ ನಾವು ಮನೆಗೆ ನಮ್ಮ ಒಕ್ಕಲ್ತನನ ಮಾಡ್ಕೊಂಡು ಅಲ್ಲೇ ಹೆಂಗೆ ಇಲ್ಲೇ ಆಯವಾಗಿರ್ಬೋದಂತ ನನ್ನ ಅನಿಸಿಕೆ. ಆ ಥರ ಕೃಷಿ ಬಗ್ಗೆ ಒಂದು ಸ್ವಲ್ಪ ಆಸಕ್ತಿ ಮೂಡಬೇಕು ನಮ್ಮ ಯುವಕರಿಗೆ. ಕೃಷಿ ನಂಬಿ ಏನು ಜೀವನ ಮಾಡಿದ್ರೆ ಏನು ಅದೇನು ಕೈ ಬಿಡಲ್ಲ. ಮತ್ತು ಹವಾಮಾನ ವೈಪರೀತ್ಯದ ಒಂದು ಬೆಳೆ ಹಂಗಾಗುತ್ತೆ, ಒಂದು ಬೆಳೆ ಹಿಂಗಾಗುತ್ತೆ. ಈಗ ನೋಡಿ ಸಾಕಷ್ಟು ಈ ಸಲ ಮಳೆ ಬಂದ್ಬಿಡ್ತು, ಒಂದು ಪಟ್ಟು ಕಮ್ಮಿ ಮಳೆ ಆಗಿ ಬರಗಾಲ ಬಂದು ಬೋರ್ಗಳು ಹೊಡಿಲ್ದಂಗೆ ಅದು ನಾವೆಲ್ಲ 100 ಅಡಿಗೆ ನೀರು ಹೊಡಿತಕ್ಕಂಥವು 400 ಅಡಿಗೆ ಲೆಕ್ಕಕ್ಕೆ ಹೋದವು ಸರ್, ಒಂದು 7-8 ವರ್ಷ ಮುಂಚೆ. ಆದಷ್ಟು ಮನುಷ್ಯ ನಾವು ಧೃತಿಗೆಡಬಾರ್ದಂತ ನನ್ನ ಭಾವನೆ. ಅಲ್ಲಿ ನಾವು ಒಬ್ಬರು ಓದ್ದರು ಹೋದ್ರೂ ಒಬ್ಬರು ಕೃಷಿಗೆ ಇರಬೇಕಂತ ನಮ್ಮ ಅನಿಸಿಕೆ. ಮನೆಗೆ ಬೇರೆದವು ಅಂದರೆ ಒಬ್ಬರು ಹೊರಗಡೆ ಕೆಲಸ ಮಾಡಿದರೂ ಒಬ್ಬರು ಕೃಷಿ ನಮ್ಮದು ಕಾಯಕ ಮಾಡಬೇಕು, ಏನು ತೊಂದರೆ ಇಲ್ಲ. ಈಗೇನು ಸಾಕಷ್ಟು ವಾಣಿಜ್ಯ ಬೆಳೆ ಬೆಳಿಬೇಕು, ಅದರಲ್ಲಿ ಅಲ್ಲೆಲ್ಲೇ ಇಂಪಾರ್ಟೆನ್ಸ್ ಕೊಡೋಷ್ಟೇ ನಾವು ಇಲ್ಲಿ ಕೊಟ್ಟರೆ ಪ್ರಗತಿ ಕಾಣ್ಬೋದು ಅಂತ ನನ್ನ ಅನಿಸಿಕೆ ಸರ್. ಹಂಗೆ ಮಾಡಲಿ ಅಂತ ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಮುಂದಿನ ಏನೇನು ಬೆಳೆಗಳು ಬೆಳಬೇಕನ್ನೋ ಉದ್ದೇಶ ಇಟ್ಕೊಂಡಿದೆ? ಈ ಪಾಲಿ ಹೌಸ್ ಟೈಪ್ ಮಾಡಿ ಆ ಥರ ಮಾಡ್ಬೋದು ಸರ್. ಇನ್ನೊಂದು ಸ್ವಲ್ಪ ಅಡಿಕೆ ಎಲ್ಲ ಬಂದಮೇಲೆ ಸ್ವಲ್ಪ ಆದಷ್ಟು ನಾವು ಅದನ್ನ ಮಾಡಿದ್ಮೇಲೆ ಅದಕ್ಕೂ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟರೆ ಮಾತ್ರ ಅದು ನಾವು ಸಕ್ಸಸ್ ಆದಕ್ಕೆ ಸಾಧ್ಯ. ಹಂಗಾಗಿ ಈಗ ಸದ್ಯಕ್ಕೆ ಇದನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾವೆ ಸರ್. ಇಷ್ಟು ವರ್ಷದ ಒಂದು ಕೃಷಿ ಬದುಕು ಸಂತೋಷ ನೆಮ್ಮದಿ ತಂದು ಕೊಟ್ಟಾಯ್ತಾ ನಿಮಗೆ? ಸಂತೋಷ ಆರೋಗ್ಯ ಭಾಗ್ಯ ಅಂತೂ ಕೊಟ್ಟೈತೆ, ಸಂತೋಷ ಅಂತ ಐತೆ ಐತೆ ಸರ್. ನಾವು ಮತ್ತೀಗ ಬೆಳಗ್ಗೆ ಎದ್ದು ವ್ಯಾಯಾಮ ಮಾಡೋ ಬದಲಿ ನಮ್ಮದೇ ಇದೇ ವ್ಯಾಯಾಮ ಆಗಿಬಿಡ್ತಲ್ಲ ಸರ್, ಸಗಣಿ ಹೊಡೆಯೋದು, ಹೂ ಬರ್ಕೊಂಬರೋದು ಎಲ್ಲ. ಹಂಗಾಗಿ ಮನುಷ್ಯನೂ ಸದೃಢವಾಗಿ ಅದಾವೆ ಅಂತ ನನ್ನ ಭಾವನೆ. ಹಾಗಿದ್ರೆ ಮಹೇಶ್ವರಪ್ಪರೇ, ಈ ಕಾರ್ಯಕ್ರಮ ಕೇಳೋಂಥ ರೈತರು ನಿಮ್ಮನ್ನು ಸಂಪರ್ಕ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡ್ಬೋದು? ಕಾರ್ಯಕ್ರಮ ಕೇಳ್ತಕ್ಕಂಥ ರೈತರು ನಮ್ಮನ್ನ ಆದಷ್ಟು ಸಾಯಂಕಾಲ 7 ಗಂಟೆ ಮೇಲೆ ನಮಗೆ ಫೋನ್ ಮಾಡಿದರೆ ನಮಗೆ ಅನುಕೂಲ ಸರ್. ನಾವು ಆಗಲಿಂದ ಬೆಳಗ್ಗೆ ಮಾಡಿದಾಗ ನಾವು ಬೈಕ್ನಾಗೆ ಹೂವು ಪೋರ್ ತಗೊಂಡು ದಾವಣಗೆರೆಗೆ ಹೋಗಿರ್ತೇವೆ ಸರ್, ಆವಾಗ ಇದು ಮಾಡಲ್ಲ. ಮತ್ತು ಸಾಯಂಕಾಲ 8 ಗಂಟೆದ್ದ ಮಾಡಿದರೆ ನಾವು ಮತ್ತು ಮಕ್ಕಳಿಗೆ 1 ಗಂಟೆ ಸ್ಕೂಲಿಂದ ಬಂದಾಗ ಒಂದು ಪಾಠ ಹೇಳ್ಕೊಡ್ತಿರ್ತೇವೆ, 8 ಗಂಟೆದ್ದ ನಾವು ಫ್ರೀ ಹಾಕೋ ಸರ್. ನಿಮ್ಮ ಫೋನ್ ನಂಬರ್ ಹೇಳ್ರಿ. 9834-3249. ರೈತ ಬಂಧವರೇ, ಇದು ಎನ್ ಜಿ ಮಹೇಶ್ವರಪ್ಪ ಅವರ ಮೊಬೈಲ್ ಸಂಖ್ಯೆ 9844-3439. ಬಹಳ ಸಂತೋಷ ಮಹೇಶ್ವರಪ್ಪರ, ಇದುವರೆಗೂ ನೀವು ಈ ಹೂವಿನ ಕೃಷಿಯಲ್ಲಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚ್ಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸಿಗಳಂತ ಹಾರೈಸ್ತೀವಿ. ಧನ್ಯವಾದಗಳು, ನಮಸ್ಕಾರ. ನಮಸ್ತೆ ಸರ್, ಧನ್ಯವಾದ. ಇದುವರೆಗೂ ಹೂವಿನ ಕೃಷಿಯ ಅನುಭವಗಳ ಕುರಿತು ದಾವಣಗೆರೆ ತಾಲೂಕು ನಾಗನೂರಿನ ಕೃಷಿಕ ಎನ್ ಜಿ ಮಹೇಶ್ವರಪ್ಪ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ. ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ